ಅಪಘಾತ ಆಗುವುದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಕುಡಿತ ದಿನನಿತ್ಯದ ದುರಂತಗಳನ್ನ ಹೆಚ್ಚಿಸುತ್ತದೆ. ಕುಡಿತ ಕುಟುಂಬದ ಸದಸ್ಯರಿಗೆ ಹಿಂಸೆ ತರುತ್ತದೆ. ಕುಡಿತ ಮೆದುಳಿನ ಅನೇಕ ಶಕ್ತಿಗಳನ್ನು ನಾಶ ಮಾಡುತ್ತದೆ. ಕುಡಿತ ಅಪಘಾತಗಳಿಗೆ ಕಾರಣವಾಗುತ್ತದೆ. ನೆನಪಿಡಿ, ಕುಡಿತ ನೆಮ್ಮದಿಯನ್ನು ಕೊಡುವ ಪಾನೀಯವಲ್ಲ. ಪ್ರಕಟಣೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ. ಭಾರತ ಸರ್ಕಾರ ನೇ ದೇಶ ಭರ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೇ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೇ ಪಶುವೋ ಕಿ ಸಹಿ ಜಾನ್ಕಾರಿ ದೇ, ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾ ಬನಾ ಸಕೆ. ಯಾದ ರಹೇ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರೀ, ಪಾಲ್ತು ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ್ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೆ ಪಶು ಮೇರಿ ಜಾನ್ಕಾರಿ, ಹೋಗಿ ಸಮೃದ್ಧ ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ ದ್ವಾರಾ ದೇಶ ಹಿತ್ ಮೇ ಜಾರಿ. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ರೈತ ಬಾಂಧವರಿಗೆ ಮತ್ತು ಕೇಳುಗರಿಗೆ ಸ್ವಾಗತ. ಆತ್ಮೀಯ ರೈತ ಬಾಂಧವರ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕಡೂರು ತಾಲೂಕು ಜಿಗಣೇಹಳ್ಳಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ರೈತರಾದಂತಹ ಗೋಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಗೋಪಾಲ್ ಅವರೇ. ನಮಸ್ಕಾರ. ನಮಸ್ತೆ. ಎಲ್ಲ ಕೃಷಿ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಗೋಪಾಲ್ ಅವರೇ, ತಾವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ, ಏನ್ ಮಾಡ್ಕೊಂಡಿದ್ರು, ತಮ್ಮ ಕೆಲಸ ಏನು? ನಾನು ಇಲ್ಲಿ 2000 ಇಸ್ವಿಯಿಂದ ನನ್ನ ಐಟಿಐ ವಿದ್ಯಾಭ್ಯಾಸನ ನಿಲ್ಲಿಸಿದ ನಂತರದಿಂದನು ನಾವು ಕೃಷಿನ ಆಧರಿಸ್ಕೊಂಡು ಬೆಳ್ಕೊಳ್ತಾ ಬರ್ತಾ ಇರತಕ್ಕಂಥದ್ದು. ಇದರಲ್ಲಿ ರಾಗಿ, ಜೋಳ, ತೆಂಗು, ಅಡಿಕೆ ಮತ್ತೆ ಅದ್ರ ಜೊತೆನಲ್ಲಿ ಉಪಕಸಬಾಗಿ ನಮಗೆ ಕೋಳಿ ಸಾಕಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು, ನಾಟಿ ಕೋಳಿಯನ್ನ ಆಮೇಲೆ ಹಸುಗಳನ್ನ ಸಾಕೊಂಡಿರ್ತಕ್ಕಂಥದ್ದು ಇದೆ. ಎಷ್ಟು ಎಕರೆ ತಮ್ಮಲ್ಲಿ ಇರ್ತಕ್ಕಂಥ ಜಮೀನಿನ ಬಗ್ಗೆ ಕೇಳೋದಾದ್ರೆ? ನಮ್ಮಲ್ಲಿ ಈಗ ಪ್ರಸ್ತುತ 12 ಜಮೀನಿದೆ. ಅದರಲ್ಲಿ ಒಂದು 2 ಈಗ ಸ್ವಲ್ಪ 2 ಅಡಿಕೆಗಳನ್ನ ನೆಟ್ಟಿರ್ತಕ್ಕಂಥದ್ದು, ಒಂದು ಬೋರ್ವೆಲ್ ತೆಗೆಸ್ಕೊಂಡಿರ್ತಕ್ಕಂಥದ್ದು. 2018 2017 ಕೂಡ ಅಡಿಕೆನ ನಾವು ಪ್ರಮುಖವಾಗಿ ಬೆಳೆದಿದ್ವಿ. ಆ ಬರ ಹೆಚ್ಚಾಗಿ ಬಂದಿದ್ರಿಂದ 2016-18 ಬರಗಾಲ ನಮಗೆ ತುಂಬಾ ತೀವ್ರವಾಗಿ ಕಾಡ್ತು. ಅಲ್ಲಿಂದ ಆ ತೋಟ ಕಡ್ದಾಕಿದ್ದಾಯ್ತು, ಅಲ್ಲಿಂದ ಆರ್ಥಿಕವಾಗಿ ನಷ್ಟ ಕೂಡ ಆಯ್ತು. ನಂತರ ಮತ್ತೆ ಪುನರ್ಚೇತನ ಲೆಕ್ಕಾಚಾರದಲ್ಲಿ ತೆಂಗು ನಮಗೆ ಶಾಶ್ವತವಾಗಿ ಕೈ ಹಿಡಿದಿರ್ತಕ್ಕಂಥ ಬೆಳೆ ಅಂತ ನಾನು ಅನ್ಕೊಂತೀನಿ. ಯಾಕೆಂದ್ರೆ ಇದು ಅಡಿಕೆ ಹೋಗಿದ್ರು ತೆಂಗಲ್ಲಿ ನಮಗೆ ಸ್ವಲ್ಪ ಕಾಯಾದ್ರೂ ಸಿಕ್ಕಿ ಅದರಿಂದ ನಮಗೆ ಬಂತು ಆದಾಯ ಅಂತಕ್ಕಂಥದ್ದು. ಮನೆಯ ನಿರ್ವಹಣೆ ಮಾಡ್ಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲ ಆಯ್ತು. ಅದಕ್ಕೂ ಕೂಡ ಇವತ್ತು ತುಂಬಾ ಕಾಯಿಲೆಗಳು ಕಾಡ್ತಾ ಇರ್ತಕ್ಕಂಥದ್ದು, ಅದರಲ್ಲಿ ಪ್ರಮುಖವಾಗಿ ಕಪ್ಪು ತಲೆ ಹುಳು ಗರಿನ ಅದರಲ್ಲಿ ಪತ್ರ ರೈತನ್ನ ತಿಂದುಬಿಟ್ಟು ಗರಿ ಹಡಿನಲ್ಲಿ ಗೂಡು ಕಟ್ಕೊಂಡು ಚಿಟ್ಟೆಯಾಗಿ ಹೊರ ಬರ್ತಕ್ಕಂಥದ್ದಾಗ್ತಾ ಐತಿ. ಅದರ ನಿರ್ವಹಣೆಗೆ ಸಮಗ್ರೋಪಾದಿಯಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇದ್ರು ಸಂಪೂರ್ಣವಾಗಿ ನಿಲ್ಸೋದಕ್ಕೆ ಅದರಿಂದ ಆಗಿಲ್ಲ. ಜೊತೆನಲ್ಲಿ ಅದಕ್ಕೆ ಕಾಯಿನಲ್ಲಿ ದಪ್ಪ ಗಾತ್ರದಲ್ಲಿ ಬರತಕ್ಕಂಥ ಕಾಯಿಗೆ ಆ ಕಾಯಿಗೆ ಗಂಟು ಬರತಕ್ಕಂಥ ರೋಗ ನಮಗೆ ಕಾಡ್ತು. 2012 ಇದು ಇತ್ತು. ಇದನ್ನ ತೋಟಗಾರಿಕೆ ಇಲಾಖೆಯವರು ಸಾಕಷ್ಟು ಬಾರಿ ನಮಗೆ ಪುನಶ್ಚೇತನ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಅದರಿಂದ ನಮಗೆ ಗೊಬ್ಬರನ ಬೇವಿನಿಂಡಿ ಮೀನಿನ ಎಣ್ಣೆ ಇವನ್ನ ಕೊಟ್ಟರು. ಅದಕ್ಕೆ ಪೋಷಕಾಂಶಗಳನ್ನ ಹೆಚ್ಚು ಕೊಟ್ಟು ಅಭಿವೃದ್ಧಿ ಪಡಿಸೋ ಒಂದು ಲೆಕ್ಕಾಚಾರದಲ್ಲಿ ಮಾಡಿ ಒಬ್ಬೊಬ್ಬ ರೈತನಿಗೂ ಕೂಡ 8-8 ಚೀಲ ಬೇವಿನ ಹಿಂಡಿ, 2 ಚೀಲ DAP ಮತ್ತು ಇದು ಪೊಟಾಶು ಮತ್ತೆ ಮಿನರಲ್ಸ್ ಇರತಕ್ಕಂತ ಗೊಬ್ಬರಗಳು ಏನಿತ್ತು 1 ಕೆಜಿ ಪ್ಯಾಕೆಟ್ಗಳು ಮತ್ತೆ ಅದ್ರ ಜೊತೆನಲ್ಲಿ ಟೈಕೋಟಾರ್ಮ ಇವುಗಳನ್ನೆಲ್ಲ ಕೊಟ್ಟು ಅಭಿವೃದ್ಧಿ ಕೊಡಿಸೋದಕ್ಕೆ ಮಾಡಿದ್ರು. ಅದು ತುಂಬಾ ಒಳ್ಳೆ ಕಾರ್ಯಕ್ರಮ ಅದು ಆಗಿದ್ದು ಅಂತಂದ್ರೆ ಮೀನಿನ ಎಣ್ಣೆಯನ್ನ ಸ್ಪ್ರೇ ಮಾಡೋದಕ್ಕೆ ಸುಳಿಗೆ ಕೊಟ್ರು. ಇದರಿಂದ ಸ್ಪ್ರೇ ಮಾಡಿದ್ರೆ ಒಳ್ಳೆ ಫಲಿತಾಂಶ ಸಿಕ್ತು. ಗಂಟು ಬಂದಿರತಕ್ಕಂಥ ಕಾಯಿಗಳು ಹಿಗ್ಗೋದಕ್ಕೆ ಶುರುವಾಯಿತು, ಆದರೆ ಒಡೆದೋಗೋದೆಲ್ಲ ನಿಂತೋಯ್ತು. ಜೊತೆನಲ್ಲಿ ಕೆಳಗಡೆ ಗೊಬ್ಬರನ ಕೊಟ್ಟಿರ್ತಕ್ಕಂಥದ್ದು ಕ್ರಮೇಣ ನಮಗೆ ಫಸಲು ಹೆಚ್ಚಾಗ್ತಾ ಹೋಯ್ತು. ಹಂಗಾಗಿ ನಮಗೆ ಪ್ರಾರಂಭದಲ್ಲಿ ನಾವು 8,000 ಕಾಯಿ ಕೇಳುತ್ತಿದ್ದರೂ ಈಗ 1,000 12,000 ನಮಗೆ ಒಳ್ಳೆ ಇದು ಇಳುವರಿ ಬರಕ್ ಶುರುವಾಯ್ತು. ಜೊತೆನಲ್ಲಿ ನಮಗೆ ಅವರು ಕೊಟ್ಟಿಗೆ ಗೊಬ್ಬರ ಇದನ್ನೆಲ್ಲದನ್ನು ಏನು ಹೇಳಿದ್ರು ಅದನ್ನ ಕೊಟ್ಟಿಗೆ ಗೊಬ್ಬರ ಕಾಲಕಾಲಕ್ಕೆ ಕೊಟ್ಟಿದ್ದಕ್ಕೆ ಅಂದ್ರೆ ಏಪ್ರಿಲ್ ಟೈಮ್ಗೆ ನಾವು ಕೊಟ್ಟಿಗೆ ಗೊಬ್ಬರನ ಏರಿ ತಿಪ್ಪೆಯಿಂದ ಕೊಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯದಲ್ಲಿ ಬೆಳ್ಕೊಂಡು ಬಂದಿದೆ. ಅದೇ ರೀತಿ ಆ ಮಳೆಗಾಲದಲ್ಲಿ ಅದನ್ನ ಬಿತ್ತುತ್ತಿದ್ದು ಗುಳಿ ಮಾಡಿ ಹಾಕ ಕೆಲಸವನ್ನ ಮಾಡಿದೀವಿ. ಹಂಗಾಗಿ ಅದರಿಂದ ಒಳ್ಳೆ ಅನುಕೂಲ ಆಯ್ತು. ಜೊತೆಗೆ ನಮ್ಮ ಅಜ್ಜರು ಏನು ಮಾಡಿದ್ರು, ಈ ನೈಸರ್ಗಿಕ ಬದುಗಳನ್ನ ನಿರ್ಮಾಣ ಮಾಡಿ ಬದುಗಳ ಸುತ್ತಲೂ ಕೂಡ ನೈಸರ್ಗಿಕ ಬೇಲಿ ಬೆಳೆಸಿರ್ತಕ್ಕಂಥದ್ದು ವಂಗೆ ಮರ ಆಗಿರ್ಬೋದು, ಗೊಬ್ಬರದ ಗಿಡಗಳನ್ನಾಗಿರ್ಬೋದು, ಇವನ್ನ ಬೆಳೆಸಿರ್ತಕ್ಕಂಥದ್ದನ್ನ ಆ ಎಲೆಗಳನ್ನ ಕೊಂಬೆಗಳನ್ನ ಸವರಿ ಆ ಮರದ ಬುಡಕ್ಕೆ ಹಾಕ್ತಕ್ಕಂಥ ಕೆಲಸ ಇತ್ತು. ಅದನ್ನ ಇವತ್ತು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೀವಿ. ಹಂಗಾಗಿ ಇಳುವರಿ ಅಂತಕ್ಕಂಥದ್ದು ಯಥಾಸ್ಥಿತಿ ಕಾಪಾಡ್ಕೊಂಡು ಬಂದಿರೋದು ಆಗಿದೆ. ಮುಂಚೆ ಹೋಲಿಸ್ಕೊಟ್ರೆ ತೆಂಗಿನ ಮರದ ಈಗ ಇಳುವರಿ ಜಾಸ್ತಿ ಆಗಿದೆ. ಕೃಷಿ ಇಲಾಖೆಯವರು ಅವ್ರ ಸಲಹೆಗಳನ್ನ ಕೊಟ್ಟ ನಂತರದಲ್ಲಿ ಇಳುವರಿ ಅಂತಕ್ಕಂಥದ್ದು ಹೆಚ್ಚಾಯ್ತು. ರೋಗ ಬಾಧೆಯಿಂದ ಸಂಪೂರ್ಣ ಮುಕ್ತಿ ಪಡೆಯಕಂತೂ ಆಗಿಲ್ಲ. ಅದರ ಜೊತೆನಲ್ಲಿ ಈಗ ಅರಿಶಿನ ಮುಂಡಿಗೆ ರೋಗ ಅಂತ ಎಲೆಗಳು ಹಳದಿ ಬಣ್ಣಕ್ಕೆ ಬರ್ತಾ ಇದೆ. ಅವುಗಳ ಉದ್ದ ಏನಿದೆ ಅದು 1 ಉದ್ದ ಇರತಕ್ಕಂತ ಗರಿಗಳು ಇವತ್ತು ಅದು 2-2.5 ಲಾಸ್ಟ್ ಆಗ್ತಾ ಐತಿ. ಅಂದ್ರೆ ಪತ್ರ ಹರಿತು ಹೆಚ್ಚು ಹೆಚ್ಚು ಬಂದಂತೆ ಇಳುವರಿ ಹೆಚ್ಚಾಗ್ತಾ ಇತ್ತು. ಆಮೇಲೆ ಮರದ ಗರಿಗಳ ಉದ್ದ ಹೆಚ್ಚಾಗ್ತಾ ಇತ್ತು. ಈಗ ಅದು ಕಡಿಮೆ ಆಗ್ತಾ ಇರೋದ್ರಿಂದ ಅದ್ರಲ್ಲಿ ಬಿಡ್ತಕ್ಕಂತ ಕಾಯಿಗಳು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಹೊಸದಾಗಿ ರೋಗಗಳು ಅಂತಕ್ಕಂಥದ್ದು ಬರ್ತಾ ಇದೆ. ಇದರಿಂದ ನಾವು ಒಂದು ಗಮನಿಸಬೇಕಾದ ಅಂಶ ಅಂತಂದ್ರೆ ಪ್ರಕೃತಿನ ನಾವು ಎಷ್ಟು ವಿಮುಖವಾಗಿ ಹೋಗ್ತಾ ಇದ್ದೀವಿ ಅಷ್ಟು ನಮ್ಮ ಮೇಲ್ಗಡೆ ಅದು ಪರಿಣಾಮ ಬೀರುತ್ತೆ. ಅಂದ್ರೆ ವಾತಾವರಣದಲ್ಲಿ ಇರತಕ್ಕಂತಹ ಗಾಳಿಯ ಪ್ರಮಾಣ ಬಿಸಿ ಆಗ್ತಾ ಇರತಕ್ಕಂಥದ್ದು, ಈ ಬಿಸಿಯ ಪ್ರಮಾಣವನ್ನ ತಗ್ಸೋದಕ್ಕೆ ಇದಕ್ಕೆಲ್ಲ ಕಾರಣಕರ್ತರು ನಾವೇ ಆಗಿದೀವಿ. ನಮ್ಮ ಕೃಷಿ ಉತ್ಪನ್ನಗಳಿಗೆ ಬೆಂಕಿ ಹಚ್ಚೋದನ್ನ ನಿಲ್ಲಿಸಬೇಕು. ಜೊತೆನಲ್ಲಿ ಸಾರ್ವಜನಿಕ ವಾಹನಗಳನ್ನ ನಾವು ಬಳಕೆ ಮಾಡತಕ್ಕಂಥದ್ದು, ನಮ್ಮದೇ ಆದಂತಹ ಸ್ವಂತ ವಾಹನಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗುತ್ತೆ. ಇದು ವಿಜ್ಞಾನದ ವಿಷಯ ಅಂತ ಅನ್ಕೋಬಹುದು, ಆದ್ರೆ ರೈತರಿಂದನೂ ಕೂಡ ಪ್ರತಿಯೊಬ್ಬ ರೈತನಿಂದನೂ ಇದು ತನ್ನದು ಪರಿಸರ ಅಂತ ಪ್ರೀತಿಸ್ಬೇಕು, ತನ್ನದು ಅಂತಕ್ಕಂಥದ್ದು ಆಗ್ಬೇಕು. ಅದು ಯಾರೋ ಮಾಡತಕ್ಕಂಥದ್ದು ಅಲ್ಲ, ನಾನು ಅದರಲ್ಲಿ ಒಬ್ಬ ಪಾಲುದಾರ. ಈ ಪ್ರಕೃತಿನ ರಕ್ಷಣೆ ಮಾಡಬೇಕು. ಹಾಗಾದಾಗ ಸಕಾಲಕ್ಕೆ ಮಳೆ ಬರುತ್ತೆ. ಈಗ ಆಗ್ತಕ್ಕಂಥದ್ದು ಪ್ರಕೃತಿ ವೈಪರೀತ್ಯ ಹೇಗಾಗ್ತಾ ಇದೆ, ನಮಗೆ ಡಿಸೆಂಬರ್ ಅಷ್ಟೊತ್ತಿಗೆ ಮಳೆ ನಿಲ್ಬೇಕಿತ್ತು, ಆದ್ರೆ ಈಗ ಕೊಯ್ಲು ಆರಂಭ ಆಗಿದೆ, ಆದ್ರೆ ಮಳೆ ಇನ್ನು ಕೂಡ ಮೋಡ ಬರ್ತಾನೆ ಇದೆ. ಜೊತೆಗೆ ನಮಗೆ ಜೂನ್ ನಲ್ಲಿ ನಮಗೆ ರೈತರೆಲ್ಲ ನಮ್ಮ ಕರ್ನಾಟಕದ ಈ ಪ್ರಾಂತ್ಯದಲ್ಲಿ ಜೂನ್ ನಲ್ಲಿ ನಮಗೆ ಬೆಳೆ ಅಂತಕ್ಕಂಥದ್ದು ಆರಂಭ ಆಗ್ತಾ ಇತ್ತು. ಹತ್ತಿ ಮತ್ತು ಎಳ್ಳು ಅವಾಗ ಬಿತ್ತನೆ ನಡೀತಿತ್ತು, ಆದ್ರೆ ಈಗ ನಮಗೆ ಜೂನ್ ಅಲ್ಲಿ ಸಿಗೋದಿಲ್ಲ. ಜುಲೈನಲ್ಲಿ ನಮಗೆ ಮಳೆ ವಾಡಿಕೆ ಮಳೆ ನಮಗೆ ಪ್ರಾರಂಭ ಆಗ್ತಾ ಐತಿ. ಹಾಗಾಗಿ ಮಳೆಯ ಒಂದು ದೂರ ಹೋಗ್ತಾ ಇದೆ, ಅಂದ್ರೆ ತಿಂಗಳುಗಳು ವೇರಿಯೇಷನ್ ಆಗ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದೀವಿ. ಇನ್ನ ಅಡಿಕೆ ಬೆಳೆನಲ್ಲಿ ಇರತಕ್ಕಂಥದ್ದು ಈಗ ಪ್ರಾರಂಭದಲ್ಲಿ ಇರತಕ್ಕಂಥದ್ದು ಅಂತಂದ್ರೆ ನಮಗೆ ರೆಡ್ ಮೈಟ್ಸ್ ಅಂತ ಅದಕ್ಕೆ ಬರ್ತಕ್ಕಂಥದ್ದು. ಇಲ್ಲಿ ಹಿಂದೆ ನಾನು 2000 ಅಡಿಕೆನ ಪ್ರಾರಂಭ ಮಾಡಿದಾಗ ಯಾವುದೇ ರೋಗಗಳು ಅದಕ್ಕೆ ಬರ್ತಿರ್ಲಿಲ್ಲ. ಅಂದ್ರೆ ಇದಕ್ಕೆ ವಾತಾವರಣದ ಇವತ್ತು ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನ ನಾನು ಗಮನಕ್ಕೆ ತರ್ತಾ ಇದ್ದೀನಿ. ಈಗ ಅದೇ ಅಷ್ಟೇ ವಯಸ್ಸಿನ ಇದಕ್ಕೆ ರೆಡ್ ಮೈಟ್ಸ್ ಬರ್ತಾ ಇದೆ. ಇದಕ್ಕೆ ರೋಗ ಬಾಧೆ ತಡ್ತಾ ಇರೋದ್ರಿಂದ ಅದಕ್ಕೆ ಔಷಧಿ ಸ್ಪ್ರೇ ಮಾಡ್ತಕ್ಕಂಥದ್ದು. ಜೊತೆನಲ್ಲಿ ಈಗ ಬೆಳೆ ಬೆಳಿತಕ್ಕಂಥದ್ದು ಅದರ ಮಧ್ಯದಲ್ಲಿ ಬೆಳೆ ಬೆಳೀತಾ ಇದ್ದು ಆ ಬೆಳೆ ಬೆಳಿತಕ್ಕಂತಹದಕ್ಕೆ ಬೇರೆ ಔಷಧಿಗಳು ಅಗತ್ಯ ಬರ್ತಿರ್ಲಿಲ್ಲ, ನಮಗೆ ಹಾಗೇನೆ ಬರ್ತಾ ಇತ್ತು. ಭೂಮಿಯ ಫಲವತ್ತತೆ ಹೆಚ್ಚಾಗಿತ್ತು, ಇದನ್ನ ನಾವು ಮನಗಣ್ತಾ ಇರ್ತಕ್ಕಂಥದ್ದು. ಈಗ ಫಲವತ್ತತೆ ಕೂಡ ಕಡಿಮೆ ಆಗ್ತಾ ಇದೆ. ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನ ನಾವು ಅದಕ್ಕೆ ಕೆಮಿಕಲ್ ಫರ್ಟಿಲೈಸರ್ನ ಬಳಕೆ ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಕೂಡ ಕಡಿಮೆ ಆಗ್ತಾ ಇದೆ. ನಂತರದಲ್ಲಿ ಕೊಳೆ ರೋಗ ಬರ್ತಾ ಇದೆ. ಸುಳಿ ಕೊಳೆ ರೋಗ ಬರ್ತಕ್ಕಂಥದ್ದು ಈಗ ಸರ್ವೇ ಸಾಮಾನ್ಯವಾಗಿದೆ. 2 ವರ್ಷದ ಗಿಡಗಳಿಗೆ ಬರ್ತಕ್ಕಂಥದ್ದು ನಾವೆಲ್ಲ ಈ ಸುಳಿ ಕೊಳೆ ರೋಗ ಎಲ್ಲಿ ಕೇಳ್ತಾ ಇದ್ದು ಅಂತಂದ್ರೆ ಪತ್ರಿಕೆನಲ್ಲಿ ಮತ್ತೆ ಆಕಾಶವಾಣಿನಲ್ಲಿ ಕೇಳ್ತಕ್ಕಂಥದ್ದು ನಮಗೆ ಶೃಂಗೇರಿ ಭಾಗ ಮತ್ತೆ ಕೊಪ್ಪ ಎನ್ ಆರ್ ಪುರ ಇಲ್ಲಿ ಮಳೆ ನಿರಂತರವಾಗಿ ಬರ್ತಾ ಇತ್ತು. ಹಾಗಾಗಿ ಇವರಿಗೆ ಬೋಡೋ ದ್ರಾವಣ ಸಿಂಪಡಣೆ ಅಂತಕ್ಕಂಥದ್ದು ಇತ್ತು. ಆದ್ರೆ ಇವತ್ತು ನಮ್ದು ಅರೆಮಲೆನಾಡು, ಬಿಸಿಲಿನ ತಾಪ ಹೆಚ್ಚಾಗಿರುತ್ತೆ. ಇಷ್ಟು ಇದ್ರೂ ಕೂಡ ನಮಗೆ ಮಳೆಗಾಲದಲ್ಲಿ ಈ ರೋಗ ಬಾಧೆ ಅಂತಕ್ಕಂಥದ್ದು ಹೆಚ್ಚು ಬರ್ತಾ ಐತಿ. ಮತ್ತೆ ಫಸಲು ತಗೊಳೋದ್ರಲ್ಲಿ ಉತ್ತಮವಾಗಿ ಇದೆ. ಇದಕ್ಕೆ ನಾವು ಕೂಡ ಈಗ ಬೋಡೋ ದ್ರಾವಣನ ಸಿಂಪಡಣೆ ಮಾಡ್ತಾ ಇದೀವಿ. ರೈತರಲ್ಲಿ ನಾವು ಏನು ಒಂದು ಇದನ್ನ ಕೇಳ್ಕೋಬೇಕು ಅಂತಂದ್ರೆ, ಇಲ್ಲಿ ಈ ಔಷಧಿ ಸಿಂಪಡಣೆ ಅಂತಕ್ಕಂಥದ್ದನ್ನ ಸ್ವಲ್ಪ ನಿಲ್ಲಿಸಬೇಕಾಗಿದೆ. ನಿಲ್ಲಿಸಬೇಕು ಅಂತಂದ್ರೆ ಒಂದೇ ಬಾರಿ ಆಗೋದಿಲ್ಲ, ಹಂತ ಹಂತವಾಗಿ ಇದನ್ನ ಕಡಿಮೆ ಮಾಡ್ತಾ ಬರಬೇಕು. ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂತಂದ್ರೆ, ಅಮೃತವನ್ನ ಕೊಡಬೇಕಾಗಿರ್ತಕ್ಕಂತಹ ರೈತ ಈತ ಎಲ್ಲ ದುಡಿಯುವ ವರ್ಗದವರಿಗೆ ವಿಷವನ್ನ ಕ್ರಮೇಣ ನಿಧಾನಗತಿನಲ್ಲಿ ಕೊಡ್ತಕ್ಕಂಥದ್ದು ಆಗ್ತಾ ಇದೆ. ಟೊಮೆಟೊ ಬೆಳೆದಿರ್ತಕ್ಕಂಥದ್ದು ಹುಣಸೆ ಮರಗಳು ಇತ್ತು. ಹುಣಸೆ ಮರಗಳನ್ನ ನಾವು ಎಲ್ಲ ಜನತೆಗೆ ಕೇಳೋದು ಅಂತಂದ್ರೆ ಹುಣಸೆ ಹಣ್ಣನ್ನ ಹೆಚ್ಚು ಬಳಕೆ ಮಾಡಿ, ಅದರಲ್ಲೂ ಕೂಡ ಆಮ್ಲೀಯತೆ ಗುಣ ಇರ್ತಕ್ಕಂಥದ್ದು ಇದೆ. ಟೊಮೆಟೊ ಹಣ್ಣನ್ನ ಹೆಚ್ಚು ಬಳಕೆ ಮಾಡ್ತಾ ಹೋದಾಗ ಬೇಡಿಕೆ ಹೆಚ್ಚಾದಷ್ಟು ರೈತ ಬೆಳ್ಕೊಡ್ಬೇಕಾಗಿರೋ ಪರಿಸ್ಥಿತಿ ಅನಿವಾರ್ಯ ಆಗುತ್ತೆ. ರೋಗಗಳು ಹೆಚ್ಚು ಹೆಚ್ಚು ಬರ್ತಾ ಇದೆ, ಅದಕ್ಕೆ ಬೂಜಿ ಬರ್ತಾ ಇದೆ, ಎರಡೆರಡು ಬಣ್ಣದ ಇರ್ತಕ್ಕಂಥ ಜಾಂಡಿಸ್ ಕೂಡಿರ್ತಕ್ಕಂತಹ ಒಂದು ಟೊಮೆಟೊ ಇದೆ. ಇವನ್ನೆಲ್ಲ ಸೇವನೆ ಮಾಡೋದ್ರಿಂದ ಎಲ್ಲರೂ ಏನು ಬೆಳೆದಲೇ ಇರ್ತಕ್ಕಂತ ಕೊಂಡು ತಿಂತಕ್ಕಂತಹ ಜನತೆಗೆ ನಾವು ವಿಷವನ್ನ ಕೊಟ್ಟಂತೆ ಆಗುತ್ತೆ. ಇವನ್ನ ನೈಸರ್ಗಿಕ ಕ್ರಮ ಪದ್ಧತಿಗಳಾದಂತಹ ಊಜಿಯನ್ನ ಹಿಡಿಯೋದಿಕ್ಕೆ ಬೇಕಾಗಿರ್ತಕ್ಕಂತಹ ಏನು ಊಜಿ ಪಾತ್ರೆಗಳಿದಾವೆ, ಇವುಗಳನ್ನ ತಮ್ಮ ಜಮೀನಿನಲ್ಲಿ ಅಳವಡಿಸ್ತಕ್ಕಂಥದ್ದು ಇದು ಸ್ವತಃ ತಾವು ಮಾಡಿರ್ತಕ್ಕಂಥದ್ದು. ಜೊತೆಗೆ ನಮಗೆ ತೆಂಗಿನ ತೋಟದಲ್ಲಿ ಇಲಿಗಳ ಕಾಟ ಒಂದ್ ಕಡೆ ರೋಗ ಬಾಧೆಯನ್ನ ನಿವಾರಣೆ ಒಂದ್ ಕಡೆ ಮಾಡ್ತಾ ಬಂದ್ರೆ, ಇಲ್ಲಿ ತೆಂಗಿನ ಒಂದು ಕಾಯಿಗಳನ್ನ ಇಲಿ ಮತ್ತೆ ಅಳಿಲು ಕುಡಿದಿಕ್ಕೆ ಶುರು ಮಾಡಿ ಉದುರಿಸ್ತಾ ಇತ್ತು. ಇದಕ್ಕೆ ನನಗೆ ನೈಸರ್ಗಿಕವಾಗಿ ಇರತಕ್ಕಂಥದ್ದು ಅಂತಂದ್ರೆ, ಅವುಗಳಿಗೆ ಒಂದು ತೂಗು ತೊಟ್ಟಿಲುಗಳನ್ನ ಮಾಡಿ ಒಂದು ಕಿರು ಯಂತ್ರಗಳನ್ನ ಹಾಕಿರ್ತಕ್ಕಂಥದ್ದು, ಪ್ಲೇಟ್ ಅನ್ನ ಇಟ್ಬಿಟ್ಟು ಅದಕ್ಕೆ ಇಲಿ ಒಂದು ಚಿಕ್ಕದಾಗಿರ್ತಕ್ಕಂತ ಒಂದು ಬೋಂಡ ಅಥವಾ ಕೊಬ್ಬರಿಯ ಚೂರು, ನಮ್ಮಲ್ಲೇ ಸಿಗ್ತಕ್ಕಂಥದ್ದು ಕೊಬ್ಬರಿ ಚೂರು ಇದೆ, ಇದನ್ನ ಕಟ್ಟಿ ಅದಕ್ಕೆ ಇಟ್ಟರೆ ಆ ಒಂದು ಪ್ಲೇಟು ಮೇಲಿಂದ ಸ್ಪ್ರಿಂಗ್ ಹಾಕಿರ್ತಕ್ಕಂಥ ಪ್ಲೇಟು ಆ ಇಲಿಗೆ ಹೋಗಿ ಒಡೆದು ಕೆಳಗಡೆ ಬೆಳಗ್ಗೆ ಹೋದಾಗ ನಾವು ಅದನ್ನ ಕೆಳಗಿಳಿಸ್ಬಿಟ್ಟು ಅದನ್ನ ತೆಗೆದು ಹೊಸದನ್ನ ಹಾಕ್ತಕ್ಕಂಥದ್ದು, ಇವು ನಾವು ನೈಸರ್ಗಿಕವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಇದಕ್ಕೆ ಇಲಿ ಪಾಶವಣನ ಹಾಕ್ತಾ ಹೋದ್ರೆ ನಮಗೆ ಹೆಚ್ಚು ಹೆಚ್ಚು ಮತ್ತೆ ಭೂಮಿಗೆ ಅದು ಸೇರ್ತಾ ಹೋಗುತ್ತೆ. ಇವುಗಳನ್ನ ಅಳವಡಿಸ್ಕೊಂತಕ್ಕಂಥದ್ದು ತುಂಬಾ ಒಳ್ಳೆಯದು ವಿಧಾನಗಳು. ನಮ್ಮ ಪ್ರಕಾರವಾಗಿ ನೈಸರ್ಗಿಕ ಕೃಷಿ ಅಂತ ಹೇಳಿದ್ರಲ್ಲ, ಯಾವ ರೀತಿ ಮಾಡಿದ್ರೆ ಇವನ್ನೆಲ್ಲ ಹತೋಟಿ ಮಾಡಬಹುದು ಅಂತೀರಾ? ಈಗ ಹೇಳಿರ್ತಕ್ಕಂಥದ್ದು ಇಲಿಗಳ ಒಂದು ಹತೋಟಿಯನ್ನು ಮಾಡೋದಿಕ್ಕೆ ಈಗ ಒಂದು ಈ ಚಿಕ್ಕ ಯಂತ್ರಗಳನ್ನ ಬಳಸ್ತಕ್ಕಂಥದ್ದು, ಕೊಟ್ಟಿಗೆ ಗೊಬ್ಬರಗಳನ್ನ ಹೆಚ್ಚು ಹೆಚ್ಚು ಹಾಕ್ತಕ್ಕಂಥದ್ದು, ಮತ್ತೆ ಬೇವಿನ ಹಿಂಡಿ, ಆಮೇಲೆ ವಂಗೆ ಹಿಂಡಿ, ವಂಗೆ ಸಸಿಗಳನ್ನ ಬದಿನ ಸುತ್ತ ಏನು ನಾವೀಗ ಫಿನಿಶಿಂಗ್ ಅಂತಕ್ಕಂಥದ್ದು ತಂತಿ ಬೇಲಿ ನಿರ್ಮಾಣ ಮಾಡ್ತೀವಿ, ಅದರ ಬದಲಾಗಿನೂ ಕೂಡ ಇನ್ನೂ ನಾವು ಈ ಸುತ್ತನು ಗೊಬ್ಬರದ ಗಿಡಗಳನ್ನ ಆಗ್ಬಹುದು ಅಥವಾ ವಂಗೆ ಗಿಡಗಳನ್ನ ನೆಟ್ರೆ ಇದರಿಂದ ನೆರಳು ಸಿಗುತ್ತೆ, ಜೊತೆನಲ್ಲಿ ಗೊಬ್ಬರ ಆಗುತ್ತೆ, ಭೂಮಿಯ ಸವಕಳಿ ಆಗ್ತಕ್ಕಂಥದ್ದು ಬದುಗಳು ಒಡೆದೋಗೋದು, ಈ ಒಮ್ಮೆ ದಿಢೀರಂತ ಮಳೆ ಬಂದಂತ ಸಂದರ್ಭದಲ್ಲಿ ಯಾವ್ದನ್ನು ಕೂಡ ಹೇಳಿ ಬರೋದಿಲ್ಲ, ಆಗ ನಾವು ಬದು ನಿರ್ಮಾಣ ಮಾಡೋದಕ್ಕೆ ಆಗೋದಿಲ್ಲ. ಇವು ಶಾಶ್ವತವಾಗಿ ಉಳಿದಿರ್ತವೆ, ನಮ್ಮ ಫಲವತ್ತತೆ ಹೆಚ್ಚಾಗ್ತಾ ಹೋಗುತ್ತೆ, ಭೂಮಿಯ ಕ್ಷಾರೀಯತೆ ಕಡಿಮೆ ಆಗುತ್ತೆ, ಇದರಿಂದ ಅನುಕೂಲ ಆಗುತ್ತೆ. ತಾವು ಹೇಳಿದ್ರೆ 5 ಎಕರೆ ಜಮೀನಲ್ಲಿ ನಾನು ರಾಗಿನೇ ಹಾಕಿರೋದು ಅಂತ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ 5 ಎಕರೆ ಜಮೀನ್ ರಾಗಿನ? 5 ಎಕರೆ ಈಗ ನಾವು ರಾಗಿ ಒಂದ್ ಕಡೆ 3 ಎಕರೆನಲ್ಲಿ, ಇನ್ನೊಂದ್ ಕಡೆ 1 ಎಕರೆನಲ್ಲಿ, 2 ಎಕರೆ ಒಟ್ಟು 5 ಎಕರೆನಲ್ಲಿ ಈಗ ರಾಗಿ ಬಿತ್ತನೆ ಮಾಡಿರ್ತಕ್ಕಂಥದ್ದು. ರಾಗಿ ಬಿತ್ತನೆ APMCಗೆ ಬಿಡ್ತಕ್ಕಂಥದ್ದು ಒಂದು. ಇದು ನಿರ್ವಹಣೆ ಹೇಗೆ ಅಂತಂದ್ರೆ, ಮೊದಲು ನಾವು ಅದನ್ನ ಉಳುಮೆನ ಖಾಲಿ ಭೂಮಿನ ದೊಡ್ಡನೆಯಗಳನ್ನ ಟ್ಯಾಕ್ಟರ್ನಲ್ಲಿ ನಮ್ದೇ ಟ್ಯಾಕ್ಟರ್ನಲ್ಲಿ ಉಳುಮೆ ಮಾಡಿ ನಂತರದಲ್ಲಿ ಅದ್ರ ಕಳೆ ಹುಟ್ಟತಕ್ಕಂಥದ್ದನ್ನ ಕಡಿಮೆ ಮಾಡಿಬಿಟ್ಟು, ಜೊತೆಗೆ ನಾವು ಏನು August 3 ನಮಗೆ ಮಳೆ ಏನು ಆರಂಭ ಆಯ್ತು ಆಗ ಅದನ್ನ ಬಿತ್ತನೆ ಕಾಲಕ್ಕೆ ಬಳಸ್ಕೊಂಡ್ವಿ. ಅಲ್ಲಿ ಬಿತ್ತನೆ ಮಾಡಿ ಒಂದು 3 ದಿನಕ್ಕೆ ಮಳೆ ಬಂತು. ಪ್ರಕೃತಿನೇ ನಂಬ್ಕೊಂಡು ಬದುಕ್ತಾ ಇರತಕ್ಕಂಥವ್ರ ಆಗಿದ್ರಿಂದ ನಂತರದಲ್ಲಿ ಅದರಲ್ಲಿ ನಮಗೆ ಮಧ್ಯದಲ್ಲಿ ಎಡೆಕುಂಟೆನ ಹೊಡೆಯೋದಿಕ್ಕೆ ನಾವು ಎತ್ತುಗಳನ್ನ ಬಳಕೆ ಮಾಡಿಕೊಂಡು ಎಡೆಕುಂಟೆನ 2 ಬಾರಿ ಹೊಡೆಯುವಷ್ಟೊತ್ತಿಗೆ ಮತ್ತೆ ಮಳೆ ನಿರಂತರವಾಗಿ ಬಂತು. ಅದ್ರ ಮಧ್ಯದಲ್ಲಿ ಸ್ವಲ್ಪ ಬಿಡು ಕೊಟ್ಟಿದ್ದಕ್ಕೆ ಸ್ವಲ್ಪ ಕಾಲ ವಿಳಂಬ ಆಯ್ತು. ಈಗ ಬೆಳೆ ಕಟಾವಿಗೆ ಬಂದು ನಿಂತಿದೆ, ಮಳೆ ಅದರಲ್ಲಿ ವರುಣನ ಕೃಪೆ ತೋರಿದ್ರೆ ಬಿಡುವು ಮಾಡ್ಕೊಂಡು ಅದನ್ನ ಕತ್ತರಿಸಬಹುದು. ಕಟ್ ಮಾಡಿಬಿಟ್ಟು ನಾವು ಸುಗ್ಗಿಗೆ ಅಂತ ಅದನ್ನ ಪೆಂಡಿ ಕಟ್ಕೊಂಡು ಬಂದು ನಾವು ಕಣಗಳಲ್ಲಿ ಹಾಕೊಂತೀವಿ. ಕಣದಲ್ಲಿ ಹಾಕೊಂಡು ಜನವರಿ ನಂತರದಲ್ಲಿ, ಜನವರಿ 15ರ ನಂತರ, ಯಾಕೆಂದ್ರೆ ನಮಗೆ ಸಂಕ್ರಾಂತಿನಲ್ಲಿ ಒಂದ್ಸತಿ ಮಳೆ ಬರ್ತಕ್ಕಂಥದ್ದು ಇದೆ. ಈ ಪ್ರಕೃತಿನ ನಾವು ಕಾಲಕಾಲಕ್ಕೆ ಸರಿಯಾಗಿ ನಾವು ಗಮನಿಸ್ಕೊಂತ ಹೋದ್ರೆ ಯಾವ್ಯಾವ ಕಾಲದಲ್ಲಿ ಮಳೆ ಬರುತ್ತೆ ಅಂತಕ್ಕಂಥದ್ದನ್ನ ಇದನ್ನ ಒಂದ್ಸತಿ ಬರ್ಕೊಂತ ಹೋದ್ರು ಒಳ್ಳೇದು. ನೋಟ್ಬುಕ್ ಮಾಡ್ಕೊಂಡು ಯಾವ ವರ್ಷದಲ್ಲಿ ಎಷ್ಟೆಷ್ಟು ಮಳೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ, ಯಾಕೆಂದ್ರೆ ಇದನ್ನ ನನ್ನ ಗಮನದಲ್ಲಿ ಬಂದ ನಾವು ಮಾಡ್ತಾ ಹೋಗಿದೀವಿ. ಇದನ್ನ ಮಾಡಿದ್ರಿಂದವ ನಮ್ಮೂರಲ್ಲಿ ಯಾವ್ಯಾವಕ್ಕೆ ಮಳೆ ಅನುಗುಣವಾಗಿ ಬರ್ತಾ ಇದೆ, ನಾವು ಬಿತ್ತನೆ ಮಾಡೋದಕ್ಕೆ ಅನುಕೂಲ ಆಗ್ತಾ ಐತಿ. ಹಾಗಾಗಿ ಈ ರಾಗಿನ ಕಟಾವು ಮಾಡಿ ಜನವರಿ 15ರ ನಂತರದಲ್ಲಿ ನಾವು ಅದನ್ನ ಒಕ್ಕಣೆ ಮಾಡ್ತೀವಿ. ಒಕ್ಕಣೆ ಮಾಡಿಬಿಟ್ಟು ಈಗ ನಮಗೆ ರೈತರ ಒಂದು ಈ ಆಳುಗಳ ಒಂದು ಬರ್ತಕ್ಕಂಥದ್ದ ಸಂಖ್ಯೆ ಕಡಿಮೆ ಆಗಿರೋದ್ರಿಂದವ ಇದಕ್ಕೆ ನಾವು ಯಂತ್ರಗಳನ್ನ ಅಳವಡಿಸ್ಕೋಬೇಕಾದ ಅನಿವಾರ್ಯತೆ ಬರ್ತಾ ಇದೆ. ಯಂತ್ರ ಕೃಷಿಗೆ ಬೇಕಾಗಿದೆ. ಒಂದು ರಾಗಿ ಏನೇನು ಗೊಬ್ಬರಗಳನ್ನು ಕೊಟ್ರಿ, ಏನೇನು ಮಾಡಿದ್ರು? ಬಿತ್ತನೆ ಮಾಡಿದ ಒಂದು ತಿಂಗಳಿಗೆ ನಾವು ಯೂರಿಯಾ ಗೊಬ್ಬರವನ್ನ ನೈಟ್ರೋಜನ್ ಕೊಡಬೇಕಾಯ್ತು. ಅದಕ್ಕೆ ಒಂದು ಎಕರೆಗೆ ಒಂದು ಚೀಲದಂತೆ ನಾವು ಈಗ ಕೊಟ್ಟಿರ್ತಕ್ಕಂಥದ್ದು, ನಮಗೆ ಶಿಫಾರಸು ಮಾಡಿರ್ತಕ್ಕಂಥದ್ದು ಎಕರೆಗೆ ಒಂದು ಕ್ವಿಂಟಾಲು, ಅದರ ಅರ್ಧ ಪ್ರಮಾಣದಲ್ಲಿ ನಾವೀಗ ಕೊಟ್ಟಿದೀವಿ. ಹಂಗಾಗಿ ಆ ಬೆಳೆ ನಮಗೆ ಈಗ ಬಿದ್ದಿಲ್ಲ, ಯಥೇಚ್ಛವಾಗಿ ಬೆಳೆದಿದ್ದೆ ಆದ್ರೆ ಬಿದ್ದೋಗುತ್ತೆ. ಹಂಗಾಗಿ ನಮ್ಮಲ್ಲಿ ಈಗ ಇರ್ತಕ್ಕಂಥ ಭೂಮಿಯಲ್ಲಿರ್ತಕ್ಕಂಥ ಸಾರಜನಕ ನೈಟ್ರೋಜನ್ ಏನಿದೆ ಇದನ್ನೇ ಸರಿಯಾಗಿ ಅದು ಬಳಕೆ ಮಾಡ್ಕೊಳತ್ತೆ. ನಾವಾಗಿನೇ ಹೆಚ್ಚಾಗಿ ಕೊಡ್ತಕ್ಕಂಥದ್ದು ಒಳ್ಳೇದು ಕೂಡ ಅಲ್ಲ. ಎರಡನೇ ಹಂತದಲ್ಲಿ ನಮಗೆ ಅದು ಬಿತ್ತನೆ ಟೈಮಲ್ಲಿ ನಾವು DAP ಬಳಕೆ ಮಾಡಿಕೊಂಡು ರಾಗಿ ಜೊತೆಯಲ್ಲಿ 1:2 ನಲ್ಲಿ, ಅಂದ್ರೆ 1 ರಾಗಿಗೆ 2 DAP ಗೊಬ್ಬರವನ್ನ ಮಿಶ್ರಣ ಮಾಡ್ಕೊಂಡು ಬಿತ್ತನೆ ಮಾಡುದು. ಅದಕ್ಕಿಂತ ಮೊದಲು ನಾವು ಈ ಟೈಕೋಡರ್ಮಾ ಏನಿತ್ತು ಅದನ್ನ ಬೀಜಾಣು ಕಾರ್ಯನ ಬೀಜೋಪಚಾರ ಮಾಡಿಕೊಂಡು ಮೊದಲು ಅದನ್ನ ಇಟ್ಕೊಂಡು ನಂತರದಲ್ಲಿ ಬಿತ್ತನೆ ಮಾಡಬೇಕಾದ್ರೆ ಅದನ್ನ ಜೊತೆನಲ್ಲಿ ಬಿತ್ತನೆ ಮಾಡುದು. ಇನ್ನ ಕಟಾವಾದ ನಂತರದಲ್ಲಿ ಈಗ ನಮಗೆ APMC ಕೊಂಡ್ಕೊಂತಾರೆ, ಇದನ್ನ ಬೆಂಬಲ ಬೆಲೆನಲ್ಲಿ ಕೊಂಡ್ಕೊಂತಾರೆ. ಹಾಗಾಗಿ ದಾಸ್ತಾನು ಮಾಡಿಕೊಂಡು ಅವರು ಹೇಳಿದ December 2 ನಮಗೆ ದಿನಾಂಕ ಕೊಟ್ಟಿದ್ದಾರೆ. ರೈತರಿಂದ ನಾವು ರಾಗಿ ಕೊಂಡ್ಕೊಂತೀವಿ, ನೀವು ಬಂದು ಅಲ್ಲಿ ನೋಂದಣಿ ಮಾಡಿಸಿ ಅಂತ. ಹಾಗಾಗಿ ಅಲ್ಲಿಗೆ ಅವಾಗ ಹೋದ್ರೆ ನೋಂದಣಿ ಮಾಡಿಸ್ಬಿಟ್ಟು ನಮಗೆ ಕ್ರಾಪ್ ಸರ್ವೆ ಮಾಡ್ತಕ್ಕಂಥವ್ರು ಏನಿದ್ದಾರೆ ಅವರು ಬೆಳೆನ ನಾವು ಜಮೀನಲ್ಲಿ ಬೆಳೆದಿರ್ತಕ್ಕಂಥದ್ದನ್ನ ಅವ್ರು ಮಾಡ್ಕೊಂಡು ಹೋಗಿ ಆ FID ನಂಬರ್ ಏನಿರುತ್ತೆ ಆ ನಂಬರ್ಗೆ ನಾವು ಹೋಗಿ ಅಲ್ಲಿ ಕ್ಯೂ ನಿಂತ್ಕೊಂಡು ದಾಖಲಿಸಿದ್ರೆ ನಮಗೆ ಅವರು ಯಾವತ್ತು ಬರ್ಲಿಕ್ಕೆ ಹೇಳ್ತಾರೆ ಅವತ್ತು ನಾವು ರಾಗಿ ಬೆಳೆನ ಧಾನ್ಯನ ತಗೊಂಡೋಗಿ ನಾವು ಅವರಿಗೆ ಕೊಡ್ಲಿಕ್ಕೆ ಅನುಕೂಲ. ಈ ರಾಗಿಯಲ್ಲಿ ಯಾವುದೇ ಒಂದು ರೋಗಗಳು ಏನೋ ತಾವು ಕಾಣಲಿಲ್ವಾ? ಸದ್ಯಕ್ಕೆ ನಮ್ ಕಡೆ ಈಗ ರಾಗಿನಲ್ಲಿ ಹೆಚ್ಚು ರೋಗಗಳು ಏನು ಇಲ್ಲ. ಆದ್ರೆ ಎಲ್ಲೋ ಒಂದೊಂದ್ ಕಡೆ ಬಂದಿದೆ, ಅದರಲ್ಲಿ ರಸ ಹೀರಿರ್ತಕ್ಕಂಥದ್ದು ರಾಗಿನಲ್ಲಿ ರಸ ಹೀರಿರ್ತಕ್ಕಂಥದ್ದು ತೆನೆಯನ್ನ ಕಾಳನ್ನ ರಸ ಹೀರ್ತಕ್ಕಂಥದ್ದು ಹೂವಿನ ಹಂತದಲ್ಲಿ ಅದು ಬರುತ್ತೆ, ಎಸಳು ರೋಗ ಅಂತ ಅದನ್ನ ಕರೀತಾರೆ. ಅದು ನಮಗೆ ಹೆಚ್ಚಾಗಿ ಏನು ಬಾಧಿಸ್ತಾ ಇಲ್ಲ. ಇಲ್ಲಿ 4 ಹಿಂದೆ ರಾಗಿಗೂ ಕೂಡ ಕಂಬಳಿ ಹುಳು ಬಾಧೆ ಹೆಚ್ಚಾಗಿತ್ತು, ಈಗ ಅದು ಹತೋಟಿ ಕಡಿಮೆ ಆಗಿದೆ. ಆಗ ಅದಕ್ಕೆ ಔಷಧಿ ಸಿಂಪಡಣೆ ಮಾಡ್ಲಿಕ್ಕೆ ಕೂಡ ಮ್ಯಾಕೋಜೇಬು ಇವನ್ನ ಸ್ಪ್ರೇ ಮಾಡ್ಲಿಕ್ಕೆ ಹೇಳಿದ್ರು, ಆದ್ರೆ ಅದನ್ನ ಏನು ಮಾಡ್ಲಿಲ್ಲ. ಯಾಕೆಂದ್ರೆ ರಾಗಿ ನಮಗೆ ತಿಂತಕ್ಕಂತ ಆಹಾರ ಅದು ಒಂದೇ ಇರತಕ್ಕಂಥದ್ದು, ಅದಕ್ಕೆ ಔಷಧಿ ಸಿಂಪಡಣೆ ಮಾಡ್ತಕ್ಕಂಥದ್ದು ಬೇಡ ಅಂತ. ರಾಗಿ ಮಧ್ಯದಲ್ಲಿ ಕೆಲವರು ಈಗಾಗ್ಲೇನೆ ಔಷಧಿ ಸಿಂಪಡಣೆ ಮಾಡ್ತಾ ಇದಾರೆ ಕಳೆ ನಾಶಕವಾಗಿ. ಅದನ್ನ ಮಾಡೋದು ಕೂಡ ಒಳ್ಳೇದು ಕೂಡ ಅಲ್ಲ, ನಾವು ಕೂಡ ಮಾಡ್ತಾ ಇಲ್ಲ. ಇದನ್ನ ಎರೆಕುಂಟೆನ ಒಡೆದು ನಿಧಾನಗತಿಯಲ್ಲೇ ಆಗ್ಲಿ ಅದು ಎಷ್ಟು ಬರುತ್ತೋ ಅಷ್ಟನ್ನೇ ಪಡೆಯತಕ್ಕಂಥದ್ದನ್ನ ಮಾಡ್ತಾ ಇರ್ತಾರೆ. ಎಷ್ಟು ಬಂತು ರಾಗಿ ಅಂತೀರಾ ಈ ಸರಿ? ನಮಗೆ ಈ ಬಾರಿ ಇನ್ನು ನಮಗೆ ಬರ್ತಕ್ಕಂಥದ್ದು ಇನ್ನು ಮುಂದೆ ಇದೆ. ಒಳ್ಳೆ ಈ ಸರಿ ಅದಕ್ಕೆ ಸರಿಯಾಗಿ ಬಂದಿರೋದ್ರಿಂದವ ತೊಂದರೆ ಇಲ್ಲ. ನಮಗೆ ಈ ಹಿಂದೆ ನಮಗೆ 1 17 ರಾಗಿ ಬಂದಿತ್ತು, 1 ಅಷ್ಟು ತೆಗಿತಾ ಇತ್ತು. ನಾನು 2020 58 ನಾನು APMC ಬಿಟ್ಟೆ. ಆಗ 3,900 ಚಿಲ್ಲರೆ ನನಗೆ ಗೌರ್ಮೆಂಟ್ ಇಂದ ಕೊಡ್ತಾ ಇತ್ತು ಕ್ವಿಂಟಾಲ್ಗೆ. 2,00,000 ನನಗೆ ಅದರಿಂದ ಬಂದಿತ್ತು. ಇದರಿಂದ ನನಗೆ ಒಳ್ಳೆ ಆದಾಯ ಕೂಡ ಆಗ್ತಾ ಇದೆ. ಯಾಕೆಂದ್ರೆ ಇದು ನಾನು ಮಳೆ ಆಶ್ರಯದಲ್ಲಿ ಬೆಳೀತಕ್ಕಂಥದ್ದು, ಹಾಗಾಗಿ ನಾನು ಇದಕ್ಕೆ ಬೋರ್ವೆಲ್ ಇಂದ ನೀರನ್ನ ಕಟ್ಟಿರ್ತಕ್ಕಂಥದ್ದು ಏನಿಲ್ಲ. ಹೆಚ್ಚು ಸಮಯಕ್ಕೆ ಸರಿಯಾಗಿ ಅದಕ್ಕೆ ಪೋಷಣೆಯನ್ನ ಮಾಡ್ತಕ್ಕಂಥದ್ದು. ಪೋಷಣೆ ಅಂತಂದ್ರೆ ಏನಿಲ್ಲ, ಯೂರಿಯಾ ಗೊಬ್ಬರವನ್ನ ನಾವು ಈಗ ಸಿಂಪಡಣೆ ಮಾಡ್ತಕ್ಕಂಥದ್ದು ಬಂದಿದೆ. ಒಳ್ಳೆ ಇಳುವರಿ ಬರೋದು ಚೆನ್ನಾಗಿದೆ. ಈಗ ಜಾಸ್ತಿ ಅಂದ್ರೆ ರಾಗಿಗೆ ಈಗ ರೇಟ್ ಜಾಸ್ತಿ ಆಗಿದೆ, ಈ ಒಂದು ಸಂದರ್ಭದಲ್ಲಿ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ? ಈ ಸಮಯದಲ್ಲಿ ಈಗ 4,390 ರೂಪಾಯಿ ಈಗ ನೆಪೆಡ್ ಇಂದ ಕೊಂಡ್ಕಂತಕ್ಕಂಥದ್ದು ಇದೆ. ಹಾಗಾಗಿ ಇದರಿಂದ ಉತ್ಪನ್ನಗಳು ಹೆಚ್ಚಿದೆ. ಒಂದ್ ಕಡೆ ರಾಗಿ ಬೆಳೆನ ಆಹಾರಕ್ಕೋಸ್ಕರ ಕೊಡ್ತಕ್ಕಂಥದ್ದು, ಇಲ್ಲಿ ಸ್ಥಳೀಯವಾಗಿ ಕರ್ನಾಟಕ ಜನ ಅದನ್ನ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥದ್ದು. ಈ ರಾಗಿ ಬೆಳೆಯಿಂದ ರಾಗಿಯಿಂದ ಬೇರೆ ಬೇರೆ ಉತ್ಪನ್ನಗಳು ಇನ್ನೂ ಸಾಕಷ್ಟು ಆಗ್ತಾ ಇದೆ. ಈಗೇನು ಮಧುಮೇಹಿಗಳು ಇರ್ತಕ್ಕಂಥವ್ರು ಬಳಕೆ ಮಾಡ್ತಕ್ಕಂಥದ್ದು ರಾಗಿ ಬಿಸ್ಕೆಟ್ ಆಗಿರ್ಬಹುದು, ರಾಗಿ ಚಕ್ಲಿ ಆಗಿರ್ಬಹುದು, ಈಗ ರಾಗಿ ಕಿಲ್ಸಕ್ಕೆಲ್ಲ ಈ ಹಿಟ್ಟನ್ನ ಬಳಕೆ ಮಾಡ್ತಕ್ಕಂಥದ್ದು ಈಗ ಆಗ್ತಾ ಇದೆ. ರಾಗಿ ದೋಸೆ ಈ ರೀತಿಯಾಗಿ ಉತ್ಪನ್ನ ಬರ್ತಕ್ಕಂಥದ್ದು, ಇದ್ರಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಾಗಿ ಸಿಗ್ತಕ್ಕಂಥದ್ರಿಂದ ಹೆಚ್ಚು ಜನ ಬಳಕೆ ಮಾಡೋದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಹೋಗಿದೆ. ಹೊರ ರಾಷ್ಟ್ರಗಳಿಗೆ ಕೂಡ ಇದರ ಉತ್ಪನ್ನ ಹೊರಗೆ ಹೋಗ್ತಾ ಇದೆ. ರೈತನಿಗೆ ಸಾಮಾನ್ಯವಾಗಿ ಇರ್ತಕ್ಕಂಥವನು ಏನು ಈ ಕೃಷಿಯಿಂದ ವಿಮುಖ ಆಗ್ತಾ ಇದ್ದಾನೆ, ಅವನನ್ನ ಮತ್ತೊಮ್ಮೆ ಕೃಷಿ ತನ್ನಡಿಗೆ ಬರಲಿ ಅನ್ನೋ ರೀತಿಯಲ್ಲಿ ಈಗ ನಡೀತಾ ಇದೆ. ಈ ಬೆಂಬಲ ಬೆಲೆ ಆಗಿರ್ಬಹುದು, ಇದರ ಉತ್ಪನ್ನ ಹೆಚ್ಚಾದಷ್ಟು ರೈತರಿಗೆ ಬೆಲೆ ಹೆಚ್ಚಾಗಿ ಸಿಗುತ್ತೆ, ಬೆಳೆ ಬೆಳೆಯೋದಕ್ಕೆ ಆಸಕ್ತಿ ಕೂಡ ಸಿಗುತ್ತೆ. ಹಾಗಾಗಿ ರೈತ ಮತ್ತೊಮ್ಮೆ ಈ ಕಡೆ ವಿಮುಖ ಆಗೋದ್ರ ಬದಲು ಕೃಷಿ ಕಡೆಗೆ ಬರೋದಕ್ಕೆ ಅನುವು ಆಗುತ್ತೆ ಅಂತ ಅನ್ಸುತ್ತೆ. ಹುರುಳಿ ಅಂತ ಹೇಳಿದ್ರೆ ಅದು ಯಾವ ರೀತಿ ಬೆಳೀತಾ ಇದ್ದೀರಾ? ಹುರುಳಿನ ನಾವು ದಸರಾ ಏನಿದೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಅದನ್ನ ಬಿತ್ತನೆ ಮಾಡ್ಲಿಕ್ಕೆ ಸೂಕ್ತ ಸಮಯ ಆಗುತ್ತೆ. ಹೆಚ್ಚು ನೀರನ್ನ ಬಯಸದಲ್ಲೇ ಇರ್ತಕ್ಕಂಥದ್ದು, ನಾನು ಈಗಾಗ್ಲೇನೆ ಹೆಚ್ಚು ಹೇಳ್ತಕ್ಕಂಥದ್ದು ಎಲ್ಲಾ ಅಂಶಗಳು ಅಂತಂದ್ರೆ ಮಳೆ ಆಶ್ರಯ ಇದೆ ಅಲ್ಲೇ. ಹಾಗಾಗಿ ಇದು ಕಡಿಮೆ ನೀರಿನಲ್ಲಿ ಬರ್ತಕ್ಕಂತಹ ಬೆಳೆ. ಇದನ್ನು ಕೂಡ ನಾವು ಸಂಪೂರ್ಣವಾಗಿ ಕಳೆಯನ್ನ ಉಳುಮೆ ಮಾಡಿ ಹದಗೊಳಿಸಿ ಇಟ್ಕೊಂಡಿದ್ದೆ. ಆದಾಗ ಇದಕ್ಕೆ ಹುಳ್ಳಿಕಾಳು ಏನಿದೆ ಇದರಲ್ಲಿ ಯಾವುದೇ ಒಂದು ಕೊಬ್ಬಿನ ಅಂಶ ಇಲ್ದಲೇ ಇರ್ತಕ್ಕಂತ ಒಂದು ಇದು ಪೋಷಕಾಂಶ ಭರಿತವಾಗಿರ್ತಕ್ಕಂತ ಆಹಾರ ಇದು ಹುಳ್ಳಿಕಾಳು ಧಾನ್ಯ. ಹಾಗಾಗಿ ಇದನ್ನ ಅಕ್ಟೋಬರ್ನಲ್ಲಿ ಬಿತ್ತನೆ ಮಾಡಿದ್ರೆ ನಮಗೆ ಜನವರಿ 15 ನಂತರದಲ್ಲಿ ನಮಗೆ ಕಟಾವಣೆಗೆ ಸಿಗುತ್ತೆ. ಹಾಗಾಗಿ ಇದರಲ್ಲಿ ಒಂದು ಸತಿ ನಾವು ಎಡಕುಂಟೆ ಏನು ಸಾಲ್ಕುಂಟೆ ಏನು ಒಡೆಯದಿದೆ ಅದು ಒಂದ್ ಸತಿ ಹೊಡೆದ್ರೆ ಕಡಿಮೆ ನಿರ್ವಹಣೆಯಲ್ಲಿ ಬೆಳೀತಕ್ಕಂತ ಬೆಳೆ ಇದಾಗಿದೆ. ಇದರಲ್ಲಿ ಸಣ್ಣ ಸಣ್ಣದಾಗಿ ಕಳೆ ಸಸಿಗಳು ಅಷ್ಟೇ ಬೆಳೆಯುತ್ತೆ, ಹೆಚ್ಚಾಗಿ ಏನು ಬೆಳೆಯೋದಿಲ್ಲ. ಇದನ್ನು ಕೂಡ ರಾಗಿಯ ಒಕ್ಕಣೆ ಮಾಡೋದಕ್ಕಿಂತ ಒಂದೆರಡು ದಿನಗಳ ಮೊದಲಲ್ಲಿ ನಾವು ಕಣನ ಸಿದ್ಧ ಮಾಡಿಕೊಂಡು ಒಕ್ಕಣೆನ ಮಾಡಿಬಿಟ್ಟು ತೆಗೆದಿಡ್ತಕ್ಕಂಥದ್ದು. ಈ ಹುಳ್ಳಿಕಾಳಿನಿಂದ ರೈತರಿಗೆ ಆಹಾರ ಆಗುತ್ತೆ, ಜೊತೆಗೆ ನಮ್ಮ ನಾವು ಸಾಕೊಂಡಿರ್ತಕ್ಕಂಥ ಪಶುಗಳು ಏನಿದಾವೆ ಎತ್ತಿರ್ಬಹುದು ಹಸು ಇರ್ಬಹುದು ಇವುಗಳಿಗೆ ಒಂದು ಪಶು ಆಹಾರವಾಗಿ ಸಿಗುತ್ತೆ. ಯಾವುದು ಇದರಲ್ಲಿ ಯಾವುದೇ ಒಂದು ತ್ಯಾಜ್ಯ ಅಂತಕ್ಕಂಥದ್ದು ಬರೋದಿಲ್ಲ, ಯಾಕೆಂದ್ರೆ ಹುಳ್ಳಿ ಸೊಪ್ಪಿನಿಂದ ಒಳ್ಳೆ ಆಹಾರ ಆಗುತ್ತೆ, ಜೊತೆನಲ್ಲಿ ಎಲ್ಲರೂ ಕೂಡ ಬಳಕೆ ಮಾಡೋದಕ್ಕೆ ಸಿಗ್ತಕ್ಕಂಥ ಒಳ್ಳೆ ಧಾನ್ಯ ಸಿಗುತ್ತೆ. ನಂತರದಲ್ಲಿ ಹುಳ್ಳಿಕಾಳಿಂದು ಇದಾಯ್ತು. ಹುರುಳಿ ಎಷ್ಟು ಬಂತು ಅಂತೀರಾ ಈ ಸಾರಿ, ಎಷ್ಟು ಬರ್ಬೋದು ಅಂತ? ಹುಳ್ಳಿಕಾಳು ಒಂದು ಎಕರೆಗೆ ಚೆನ್ನಾಗಿ ಬಂದಿದ್ದೆ ಆದ್ರೆ ಅದರಲ್ಲಿ ಸಾಮಾನ್ಯವಾಗಿ 5-6 ಕ್ವಿಂಟಾಲ್ ವರೆಗೂ ಕೂಡ ಬೆಳೆದಿರ್ತಕ್ಕಂಥದ್ದು ಇದೆ. ಆದ್ರೆ ನಮಗೆ ಅಷ್ಟು ಸಿಕ್ಕಿಲ್ಲ, ನಾವು ಕಡಿಮೆ 2-3 ಕ್ವಿಂಟಾಲ್ ಅಷ್ಟೇ ತೆಗೆದಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಬಯಲು ಹೊಲದಲ್ಲಿ ಅದನ್ನ ಬೆಳೆದ್ರೆ ಮಧ್ಯದಲ್ಲಿ ತೆಂಗಿನ ತೋಟದಲ್ಲಿ ಮಧ್ಯದಲ್ಲಿ ಇದೇನಾರ ಬೆಳೆದ್ರೆ ನಮಗೆ 1-2 ಕ್ವಿಂಟಾಲ್ ಅಷ್ಟೇ ಸಿಗುತ್ತೆ. ಜೊತೆನಲ್ಲಿ ಇದರಿಂದ ಬೆಳೆಯೋದ್ರಿಂದ ಏನು ಇದ ಅನುಕೂಲ ಇದೆ ಅಂತಂದ್ರೆ ಇದರಲ್ಲಿರ್ತಕ್ಕಂತ ರೈಜೋಬಿಯಂ ಗೆಡ್ಡೆಗಳು ಏನಿದೆ ನೈಟ್ರೋಜನ್ ಅನ್ನ ಹೀರ್ಕೊಂಡು ಸಸಿಗಳಿಗೆ ಕೊಡ್ತಕ್ಕಂತ ಕೆಲಸವನ್ನ ಮಾಡುತ್ತೆ. ಇದನ್ನ ಹಾಕಿರ್ತಕ್ಕಂಥ ಹೊಲದಲ್ಲಿ ಹೆಚ್ಚಾಗಿರ್ತಕ್ಕಂಥ ಗೊಬ್ಬರ ಇದು ಎಲೆಯ ತರಗನ್ನ ಏನು ಉದುರಿಸುತ್ತೆ, ಈ ಮೇಲ್ಗಡೆ ಇರ್ತಕ್ಕಂಥ ಕಾಯಿ ಮತ್ತೆ ಸಿಪ್ಪೆನ ನಾವು ತಕ್ಕೊಂಡು ಒಕ್ಕಣೆ ಮಾಡ್ಕೊಂತೀವಿ, ಆದ್ರೆ ಇದರ ಎಲೆಗಳು ಏನಿದೆ ಇದು ಭೂಮಿಯ ಫಲವತ್ತತೆನ ಹೆಚ್ಚಿಸುತ್ತೆ. ಜೊತೆನಲ್ಲಿ ಉಳುಮೆ ಮಾಡೋದ್ರಿಂದ ನಾವು ಇದನ್ನ ಮಧ್ಯ ಬೆಳೆಯಾಗಿ ನಾವು ಬೆಳೀತಕ್ಕಂಥದ್ದು, ಯಾಕೆಂದ್ರೆ ತೆಂಗು ನಮಗೆ ಮುಖ್ಯ ಬೆಳೆಯಾಗಿರುತ್ತೆ, ಅದರ ಮಧ್ಯದಲ್ಲಿ ಬೆಳೀತಕ್ಕಂಥದ್ದು ಹುಳ್ಳಿ. ಹಾಗಾಗಿ ತೆಂಗಿನ ತೋಟದೊಳಗಡೆ ಇದನ್ನ ಬೆಳೆಯೋದ್ರಿಂದ ಅದಕ್ಕೆ ಗೊಬ್ಬರವನ್ನ ಒದಗಿಸ್ಕೊಟ್ಟಂಗಾಯ್ತು, ಜೊತೆಗೆ ಸಾರಜನಕನ್ನ ಅದೇ ಹೀರ್ಕೊಂಡು ನೈಟ್ರೋಜನ್ ಅನ್ನ ಹೀರ್ಕೊಂಡು ಕೊಡೋದ್ರಿಂದ ನಮಗೆ ನಾವು ಹೊರಗಿನಿಂದ ಕೊಂಡ್ಕೊಂಡ್ಬಂದು ಹಾಕ್ತಕ್ಕಂಥದ್ದು ಕೃಷಿಯ ಒಂದು ಗೊಬ್ಬರನ ಕೊಂಡ್ಕೊಳ್ಳೋದಿಕ್ಕೆ ಕಡಿಮೆ ಖರ್ಚಾಗುತ್ತೆ. ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ನಮಗೆ ಪ್ರಕೃತಿ ದತ್ತವಾಗಿ ಬೆಳೀತಕ್ಕಂಥದ್ದು ಆಗಿದೆ. ಜೊತೆಗೆ ಹುಣಸೆ ಅಂತ ಹೇಳಿದ್ರೆ ಇತ್ತೀಚಿನ ದಿನದಲ್ಲಿ ಯಾರು ಹುಣಸೆ ಅಷ್ಟು ಲೈಕ್ ಮಾಡಲ್ಲ, ನೀವು 1.5 ಎಕರೆ ಹುಣಸೆ ಅಂತ ಹೇಳಿದ್ರೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ, ಯಾವ ರೀತಿ ಅಂತೀರಿ? ಈ ಹುಣಸೆ ಮರಗಳನ್ನ ಇದು ನಾವು ನೆಟ್ಟಿದ್ದಲ್ಲ, ಈಗ ನಾವು ಬರೀ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರ್ತಾ ಬಿಟ್ರೆ ಇದು ನಮ್ಮ ಅಜ್ಜ ನೆಟ್ಟು ಹೋಗಿರ್ತಕ್ಕಂಥದ್ದು. ಎಷ್ಟು ವರ್ಷದ ಮರಗಳವೆಲ್ಲ? ಅವು ಈಗಾಗ್ಲೇನೆ ಸುಮಾರು ಒಂದು 30-35 ವರ್ಷಗಳಿಗಿಂತ ಹೆಚ್ಚಾಗಿದೆ ಆ ಮರಗಳನ್ನ ನೆಟ್ಟಿರ್ತಕ್ಕಂಥದ್ದು. ಅವರು ಹಿಂದೆ ನೆಟ್ಟು ಗೂಡು ಕಟ್ಟಿ ಹೋಗಿರ್ತಕ್ಕಂಥ ಸಸಿಗಳು ಇವತ್ತು ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥದ್ದು. ಇದರಿಂದ ನಮಗೆ ಆದಾಯ ಅಂತಕ್ಕಂಥದ್ದು ನಿರಂತರವಾಗಿ ಬರಗಾಲ ಇರಲಿ ಯಾವುದೇ ಇರಲಿ ಯಾವುದೇ ನೀರನ್ನ ಬಯಸದೆ ಪ್ರಕೃತಿ ದತ್ತವಾಗಿ ಪ್ರಕೃತಿಲಿ ಬರತಕ್ಕಂತಹ ನೀರಿನಿಂದಲೇ ಕೇವಲ ನಾವು ಉಳ್ಮೆ ಮಾಡ್ಕೊಡ್ತಾ ಇದೀವಿ ಅಷ್ಟೇನೆ. ಉಳ್ಮೆ ಮಾಡ್ಕೊಡ್ತಕ್ಕಂಥದ್ದನ್ನು ಬಿಟ್ಟರೆ ಇದಕ್ಕೆ ಯಾವುದೇ ರೋಗ ಬಾಧೆ ಇಲ್ಲ. ಜೊತೆಗೆ ಇದನ್ನ ಮರಗಳನ್ನ ಬಡದು ಅದರಿಂದ ಬರತಕ್ಕಂತಹ ಏನು ಫಲ ಇದೆ, ಹಣ್ಣಿದೆ, ಇದನ್ನ ಮಾರುಕಟ್ಟೆನಲ್ಲಿ ಬೇರೆಯವ್ರು ಬಂತಾರೆ ಮಾಡ್ಕೊಂಡು ತಗೊಂಡೋಗ್ತಾ ಇದ್ರೆ ಕೆಲವೊಮ್ಮೊಮ್ಮೆ ನಾವೇ ಮಾಡ್ತಕ್ಕಂಥದ್ದು ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥದ್ದು ಅಂತಂದ್ರೆ ಹುಣಸೆ ಗಿಡ. ಈ ಹುಣಸೆ ಹಣ್ಣಿಂದ ಯಾವುದೇ ಒಂದು ಉತ್ಪನ್ನ ವ್ಯರ್ಥವಾಗಿರ್ತಕ್ಕಂಥದ್ದು ಇಲ್ಲ. ಎಲ್ಲ ಉತ್ಪನ್ನಗಳು, ಇದ್ರ ಸಿಪ್ಪೆ ಕೂಡ ಇವತ್ತು ಬ್ರೆಡ್ಡು, ಇಟಿಗೆ ಸುಡ್ಲಿಕ್ಕೆ ಅದರಿಂದ ಕಾವು ಬರತಕ್ಕಂಥದ್ದು ಹೋಗ್ತಾ ಇದೆ. ಹಣ್ಣಿನಿಂದ ನಮಗೆ ಊಟಕ್ಕೆ ಬಳಸ್ತಕ್ಕಂಥದ್ದು ಇದೆ, ಮತ್ತೆ ಮಕ್ಕಳು ತಿಂತಕ್ಕಂತಹ ಚಾಕ್ಲೇಟ್ ಆದಿಯಾಗಿ ಕೂಡ ಈ ಹುಣಸೆ ಹಣ್ಣನ್ನು ಬಳಕೆ ಆಗ್ತಾ ಐತಿ. ಜೊತೆಗೆ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇದನ್ನ ಹಿಟ್ಟು ಮಾರೋದ್ರಿಂದ ಕಾಲಕ್ಕೆ ತಕ್ಕಂತ ಬೆಲೆಗೆ ನಾವು ಮಾರತಕ್ಕಂಥದ್ದು ಒಳ್ಳೆಯ ಸಮಯ ನೋಡಿ ನಾವು ಕೊಡಬಹುದು. ಜೊತೆನಲ್ಲಿ ಇದರ ಹುಣಸೆ ಬೀಜ ಏನ್ ಬರುತ್ತೆ ಇದನ್ನ ಬೇರೆ ಉತ್ಪನ್ನಗಳಿಗೆ ಕಂಬಳಿ ನೇಯ್ದಕ್ಕೆ ಅವತ್ತು ಗಂಜಿ ತಯಾರು ಮಾಡ್ತಾ ಇದ್ರು, ಇವತ್ತು ಬೇರೆ ಉತ್ಪನ್ನಗಳಿಗೆ ಬಳಸತಕ್ಕಂಥದ್ದನ್ನ ತುಂಬಾ ಬೆಲೆಗೆ ಕೊಂಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದನ್ನ ನಾವು ಇವತ್ತು ನೋಡಿದೀವಿ. ಎಷ್ಟು ಮರ ಇದೆ ಒಂದೂವರೆ ಎಕರೆಯಲ್ಲಿ? ನಮಗೆ ಈಗ ಇರತಕ್ಕಂಥವು 19 ಮರಗಳಿದಾವೆ. ಅಂತರ ಎಷ್ಟೆಷ್ಟು ಇಟ್ಟು ಮಾಡಿದಾರೆ? ಒಂದ್ ಮರದಿಂದ ಇನ್ನೊಂದು ಮರಕ್ಕೆ 50 ಅಂತರದಲ್ಲಿ ಇರತಕ್ಕಂಥವು. ಹಾಗಾಗಿ ಇದರ ಮಧ್ಯದಲ್ಲೂ ಕೂಡ ನಾವು ಇವತ್ತು ಉಳ್ಳಿ ಬೆಳೆಯನ್ನ ಹಾಕಿದೀವಿ. ಈಗ 1 ತೆಂಗಿನ ತೋಟದೊಳಗಡೆ ಉಳ್ಳಿ ಬೆಳೆಯನ್ನ ಹಾಕಿದ್ರೆ ಇದರ 1.5 ಮತ್ತೆ ಒಂದ ಅರ್ಧ ಭಾಗ ಜೋಳ ಹಾಕಿ ಇನ್ನ ಅರ್ಧ ಭಾಗ ಉಳ್ಳಿನ ಹಾಕಿದೀವಿ. ಯಾಕೆಂದ್ರೆ ಜೋಳ ನಮಗೆ ತುಂಬಾ ಅಗತ್ಯವಾಗಿ ಎತ್ತಿನ ಪಶು ಆಹಾರವಾಗಿ ಇದಕ್ಕೆ ತುಂಬಾ ಅಗತ್ಯವಾಗಿರ್ತಕ್ಕಂಥದ್ದು. ಬೇಸಿಗೆ ಜೋಳನ ಬಿತ್ತನೆ ಮಾಡಿದೀವಿ. ಹಾಗಾಗಿ ಅಂತರ ಬೆಳೆಯಾಗಿ ಬೆಳೆಯೋದಕ್ಕೆ ಯಾವುದೇ ಒಂದು ಸಮಸ್ಯೆಯನ್ನು ಕೂಡ ಕೊಡ್ತಾ ಇಲ್ಲ. ಒಂದ್ ಕಡೆ ವಾರ್ಷಿಕ ಉತ್ಪನ್ನ ನಮಗೆ ಹುಣಸೆ ಹಣ್ಣಿಂದ ಬಂದ್ರೆ ಇನ್ನ ಕೆಳಗಡೆ ಇರತಕ್ಕಂತ ಫಸಲು ನಮಗೆ ಉಳ್ಳಿ ಮತ್ತೆ ಬೇಸಿಗೆ ಜೋಳದಿಂದ ನಮಗೆ ಸಿಗುತ್ತೆ. ಎಷ್ಟು ಸಿಗುತ್ತೆ ಅಂತ ವಾರ್ಷಿಕವಾಗಿ ಇದು ಹುಣಸೆಯಲ್ಲಿ? ತಮಗೆ ಹುಣಸೆನಲ್ಲಿ ನಮಗೆ ಒಂದು 20-25,000 ರೂಪಾಯಿ ನಮಗೆ ಬೇರೆಯವ್ರು ಅವರೇ ಬಂದ್ಬಿಟ್ಟು ಬಡ್ಕೊಂಡು ತಗೊಂಡು ಹೋಗ್ತಾರೆ. ಅಂದ್ರೆ ಒಂದು ಮರಕ್ಕೆ ಅದು ಜೇಣಿ ಕೊಡ್ತಕ್ಕಂಥದ್ದು ನಾವು ಅದನ್ನ ಮಾಡ್ತೀವಿ. ಹಾಗಾಗಿ ಅಷ್ಟರಿಂದ ನಾವು ಅದರನ್ನ ಹೆಚ್ಚು ಈಗ ಆಳುಗಳು ಸಿಗದಲ್ಲೇ ಇರೋದ್ರಿಂದ ನಾವು ಅದನ್ನ ಬಡದು ಚೆಚ್ಚಿ ಮಾರತಕ್ಕಂಥದ್ ಕೆಲಸ ಮಾಡೋದಿಲ್ಲ. ಅವು ಚೇಣಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಎಲ್ಲವರಿಂದ ನಮಗೆ ಒಂದು 25,000 ರೂಪಾಯಿ ಅದರಿಂದ ನಮಗೆ ನಿವ್ವಳವಾಗಿ ಸಿಗುತ್ತೆ. ಯಾವುದೇ ಒಂದು ಖರ್ಚು ಮಾಡದೇನೆ, ಯಾವುದೇ ಗೊಬ್ಬರನ ಅದಕ್ಕೆ ಹಾಕದೆ, ಔಷಧಿ ಸಿಂಪಡಣೆ ಮಾಡದೆ ಹೋದ್ರು ನಮಗೆ ಅದರಿಂದ ಆದಾಯ ಸಿಗುತ್ತೆ. ಕೆಳಗಡೆ ಇರತಕ್ಕಂತ ಹುಳಿ ಮತ್ತೆ ಜೋಳದಿಂದವ ಮನೆ ಬಳಕೆಗೆ ಆಗುತ್ತೆ, ಮತ್ತೆ ದನಗಳಿಗೆ ಸಿಗುತ್ತೆ. ಇಲ್ಲಿಂದ ಇನ್ನೊಂದ್ ಕಡೆಗೆ ಟ್ರಾನ್ಸ್ಫರ್ ಆಗುತ್ತೆ ಅಷ್ಟೇನೆ. ಅದನ್ನ ನಾವು ಪಶು ಆಹಾರ ಹೊರಗಿಂದ ಕೊಂಡ್ಕೊಂತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿ ಕೊಂಡ್ಕೊಂತಾ ಇದೀವಿ. ಹಿತ್ತಲು ಕೋಳಿ ಅಂತ ಹೇಳಿದ್ರೆ ಎಷ್ಟು ಸಾಕಿದಿರಿ, ಅದಕ್ಕೆ ಯಾವ ತರ ಆಸಕ್ತಿ ಬಂತು, ಎಲ್ಲ ಫಾರ್ಮ್ ಮಾಡ್ತಾರೆ ನೀವು ಮನೇಲೆ ಸಾಕಿ, ಅದರಿಂದ ಯಾವ ತರ ಅಂತ? ನಾವು ಮನೆಯಲ್ಲೇ ಈಗ ನಮ್ಮ ಕುಟುಂಬ ಅದನ್ನು ಕೇವಲ ಎಲ್ಲರೂ ಕೂಡ ಕೃಷಿ ಅಂತಂದ್ರೆ ಕುಟುಂಬ ಆಧಾರಿತವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಸಮಗ್ರವಾಗಿ ನಮ್ಮ ಕುಟುಂಬದವ್ರು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇರತಕ್ಕಂಥದ್ದಾಗಿರೋದ್ರಿಂದ ಇದರಲ್ಲಿ ನಮ್ಮ ನಾದಿನಿ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ನಮ್ಮ ಅಮ್ಮ ಅಪ್ಪಾಜಿ ಇವರೆಲ್ಲರೂ ಒಂದು 20 ಕೋಳಿಗಳು ಇದಾವೆ. ಈಗ 20 ಕೋಳಿ ಇರೋದ್ರಿಂದ ಮನೆಯಲ್ಲಿ ಬೆಳೆದಿರ್ತಕ್ಕಂತಹ ರಾಗಿನೇ ಅವಕ್ಕೆ ಹಾಕ್ತಿವಿ, ಜೊತೆಗೆ ಒಂದಷ್ಟು ಅಕ್ಕಿನ ಹಾಕ್ತಿವಿ, ಮತ್ತೆ ಗೋಧಿ ನುಚ್ಚು ಇವನ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದಾವೆ. 1.5 ಒಮ್ಮೊಮ್ಮೆ ಹುಂಜುಗಳು 2 kg ವರೆಗಿನ ಕೂಡ ಬೆಳೆದಿರ್ತಕ್ಕಂಥದ್ದು ನಮ್ಮಲ್ಲೇ ಇದೆ. ಇವನ್ನ ನಾವು ಹೊರಗಿನಿಂದ ಏನ್ ಮಾಂಸಾಹಾರಕ್ಕಾಗಿ ನಾವು ಸಾಕೋದಿದೆ ಇದನ್ನ ಕೊಂಡ್ಕೊಂತಕ್ಕಂಥದ್ದು ಕಡಿಮೆ ಆಗಿದೆ. ರೋಗ ಬಾಧೆ ಇದಕ್ಕೇನು ತುಂಬಾ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಒಂದ್ ಕಡೆ ಗೂಬರ್ಸ್ಕೊಂಡು ಕೂತ್ಕೊಂಡಿರ್ತಕ್ಕಂಥದ್ದು ಇದನ್ನ ಪಶು ಇಲಾಖೆಯವರು ಸಜೆಸ್ಟ್ ಮಾಡಿರ್ತಕ್ಕಂಥ ರೀತಿನಲ್ಲಿ ಅವರು ಒಂದು ಔಷಧಿನ ಕೊಟ್ಟಿರ್ತಕ್ಕಂಥದ್ದು, ಔಷಧಿ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ. ಆ ಕೊಟ್ಟಿರತಕ್ಕಂಥದ್ದನ್ನ ತಂದು ಅನ್ನದಲ್ಲಿ ಬೆರೆಸಿ ಅವುಗಳಿಗೆ ಯಾವುದೇ ಅಕ್ಕಿ ಏನು ಹಾಕದಲ್ಲೇನೆ ಹಾಗೇನೆ ಬರೀ ಇದನ್ನೇ ತಿನ್ಸೋದ್ರಿಂದ ಈಗ ಅವು ರೋಗ ಮುಕ್ತವಾಗಿ ಇದಾವೆ. ವರ್ಷದಲ್ಲಿ ಒಮ್ಮೆ ಈ ರೀತಿ ಅಥವಾ 2 ಈ ರೀತಿ ಕೊಡೋದ್ರಿಂದ ರೋಗಕ್ಕೆ ತುತ್ತಾಗದಲ್ಲೇನೆ ಈಗ ಬೆಳೀತಾ ಇದಾವೆ. ಇನ್ನ ಹದ್ದುಗಳು, ಕಾಗಿಗಳು, ಪಿಳ್ಳೆಗಳನ್ನ ಹೊತ್ಕೊಂಡು ಹೋಗ್ತಕ್ಕಂಥದ್ದು ಇದ್ದೇ ಇದೆ. ಇದಕ್ಕೆ ಗಿಡ ಮರಗಳೇ ಆಶ್ರಯ. ಅದರ ಹಡಿನಲ್ಲಿ ಬೇಲಿ ಸೆರಗಿನಲ್ಲಿ ಇವು ಹೊತ್ಕೊಂಡು ತಮ್ಮ ರಕ್ಷಣೆಯನ್ನ ತಾವು ಮಾಡ್ಕೊಂತವೆ. ಇದಕ್ಕೆ ಯಾವುದೇ ಹೊರಗಿನ ರಕ್ಷಣೆ ಅಂತ ಅಗತ್ಯ ಬರೋದಿಲ್ಲ ಅಂತ ಅನ್ಸುತ್ತೆ. ಇದಕ್ಕೆ ನಿಮ್ಮ ನಿರ್ವಹಣೆ ಏನಿಲ್ಲ? ಕಡಿಮೆ ನಿರ್ವಹಣೆ ನಮಗೆ ಈ ಔಷಧಿನ ಹಾಕೋದನ್ನ ಬಿಟ್ರೆ ಇನ್ನ ನಾವೇ ಬೆಳೆದಿರ್ತಕ್ಕಂತ ರಾಗಿನ ಅವಕ್ಕೆ ಹಾಕ್ತಾ ಇದೀವಿ. ಹಾಗಾಗಿ ಹೆಚ್ಚಾಗಿ ಹೊರಗಿಂದ ಏನು ಕೊಂಡ್ಕೊಂಡ್ ಅದಕ್ಕೆ ನಾವು ಹಾಕ್ತಾ ಇಲ್ಲ, ಅವುಗಳಿಂದಲೇ ನಾವು ಪಡಿತಕ್ಕಂಥದ್ದು ಹೆಚ್ಚಾಗಿದೆ. ಅದರಿಂದ ಬಂದ ಮೊಟ್ಟೆಗಳನ್ನು ಕೂಡ ಕೊಡ್ತೀರಾ? ಮೊಟ್ಟೆಗಳನ್ನ ಇದುವರೆಗೂ ಮಾರಾಟ ಮಾಡಿಲ್ಲ. ಮನೆಯಲ್ಲಿ ಇರ್ತಕ್ಕಂಥವ್ರ ನಾವೇ ಮನೆ ಬಳಕೆಗೆ ಮಾಡ್ತೀವಿ, ಮಕ್ಕಳಿಗೆ ಕೊಡ್ತೀವಿ. ಬಟ್ ಕೋಳಿ ಮಾತ್ರ ಹೊರಗಡೆ ಕೊಡ್ತೀರಿ? ಕೋಳಿನೂ ಕೂಡ ನಾವು ಮಾರಾಟ ಮಾಡಿಲ್ಲ. ಮನೆ ಬಳಕೆಗೆನೆ ನಾವು ಹೊರಗಿಂದ ಕೊಳ್ತಕ್ಕಂಥದ್ದನ್ನು ತಪ್ಪಿಸ್ಕೊಂಡು ನಾವೇನು ಬೆಳ್ಕೊಂಡು ನಾವೇನೆ ತಿಂತಕ್ಕಂಥದ್ದಾಗಿದೆ. ಹೊರಗಡೆ ನೀವು ದುಡ್ಡು ಕೊಡೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳೋದು, ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥದ್ದು ಆಗಿದೆ. ಹಂಗಾಗಿ ಇವುಗಳು ನಮಗೆ ಸಿಗದೆ ಹೋದಂತ ಕಾಲದಲ್ಲಿ ಹೊರಗಿಂದ ಕೊಳ್ಳತಕ್ಕಂಥದ್ದಾಗುತ್ತೆ. ನಮ್ಮ ಒಂದು ಅಭಿಲಾಷೆಗಳು ಹೆಚ್ಚೆಚ್ಚು ಆದಂತೂ ಕೊಳ್ಳಬೇಕತನ ಅಂತಕ್ಕಂಥದ್ದು ಬೆಳೆಯುತ್ತೆ. ಆಸೆಗಳಿಗೆ ಒಂದ್ ಸ್ವಲ್ಪ ಅಂಕುಶವನ್ನ ಹಾಕೊಂತ ಇದ್ರೆ ನಾವು ಬಾಳ್ಲಿಕ್ಕೇನು ಸಮಸ್ಯೆ ಅಂತ ಅನ್ಸೋದಿಲ್ಲ. ಒಟ್ಟಾರೆ ತಾವು ನೈಸರ್ಗಿಕ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟು ಬೆಳೀತಾ ಇದ್ದೀರಾ. ಉಳಿದಂತ ರೈತರು ಈ ಕಾರ್ಯಕ್ರಮವನ್ನ ಕೇಳ್ತಕ್ಕಂಥವ್ರಿಗೆ ರೈತರ ಸಮಸ್ಯೆ ಆಗಿರ್ಬೋದು, ಈ ಕಾರ್ಯಕ್ರಮ ಕೇಳಿ ಇನ್ನೂ ಬೇರೆ ರೀತಿಯಲ್ಲಿ ಮುಂದುವರಿತಕ್ಕಂಥ ರೈತರಿಗೆ ತಾವು ಈ ಕಾರ್ಯಕ್ರಮದ ಮುಖಾಂತರವಾಗಿ ಏನ್ ಹೇಳ್ತೀರಿ? ಎಲ್ಲರೂ ಕೂಡ ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರವನ್ನ ಹಾಕ್ತಕ್ಕಂಥದ್ದು ಒಳ್ಳೇದು. ನೈಸರ್ಗಿಕವಾಗಿರ್ತಕ್ಕಂಥದ್ದು ಏನು ಒಂಗೆ ಗಿಡ ಇದೆ, ಗೊಬ್ಬರದ ಗಿಡಗಳು ಇದನ್ನೇ ಇವನ್ನ ಜಮೀನಲ್ಲಿ ಬೆಳೆಸ್ಕೊಂಡು ಅವುಗಳನ್ನ ಹಾಕೋದು ಒಳ್ಳೇದು. ಬದುಕು ನಿರ್ಮಾಣ ಅಂತಕ್ಕಂಥದ್ದು ತುಂಬಾ ಅಗತ್ಯವಾಗಿರ್ತಕ್ಕಂಥದ್ದು. ನಾವು ಹಾಕಿರ್ತಕ್ಕಂಥ ಗೊಬ್ಬರಗಳು ಹೊರಗೆ ಹೋಗದಂತೆ ನೋಡ್ಕೋಬೇಕಾಗಿರೋದು. ಜೊತೆಗೆ ಇರ್ತಕ್ಕಂಥದ್ದು ಹಸು ಸಾಕಣೆ ಆಗಿರ್ಬೋದು, ಕೋಳಿ ಸಾಕಣೆ ಆಗಿರ್ಬೋದು, ಇವುಗಳನ್ನ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ನಮ್ಮ ಒಂದು ಭೂಮಿ ನಮ್ಗಿರ್ತಕ್ಕಂತ ಆಶ್ರಯ ಏನು ಮನೆ ಆಗಿರ್ಬೋದು ಇವುಗಳನ್ನ ಅವಲಂಬಿಸ್ಕೊಂಡು ಆ ಪ್ರಮಾಣದಲ್ಲಿ ನಾವು ಮಾಡ್ಕೊಂತಕ್ಕಂಥದ್ದು ತುಂಬಾ ಅಮೂಲ್ಯ ಆಗಿರ್ತಕ್ಕ ಅವಶ್ಯಕತೆ ಇದೆ. ಜೊತೆಗೆ ಹೆಚ್ಚು ಹೆಚ್ಚು ಈ ಏನು ಔಷಧಿ ಸಿಂಪಡಣೆ ಅಂತಕ್ಕಂಥದ್ದು ಇದೆ, ಇದನ್ನ ಸಾಕಷ್ಟು ಪ್ರಮಾಣದಲ್ಲಿ ಔಷಧಿಯನ್ನ ನಾವು ಸಿಂಪಡಣೆ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯಕ್ಕೆ ಬಂದಿದೀವಿ. ಮತ್ತೆ ಅಗತ್ಯಕ್ಕೆ ತಕ್ಕಾದಂತಹ ರಾಸಾಯನಿಕ ಗೊಬ್ಬರಗಳನ್ನ ಅಷ್ಟೇ ಕೊಡಿ, ಹೆಚ್ಚು ಹೆಚ್ಚು ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ತಕ್ಕಂಥದ್ದನ್ನ ನಿಲ್ಲಿಸ್ಕೋಬೇಕು. ನೈಸರ್ಗಿಕ ಕೃಷಿಯತ್ತ ನಾವು ವಾಲ್ಬೇಕು. ಜೊತೆಗೆ ನಾವು ಬೆಳೆದಿರ್ತಕ್ಕಂತಹ ಬೀಜಗಳನ್ನ ನಾವೇ ಶೇಖರಣೆ ಮಾಡಿ ಇಟ್ಟುಕೊಂಡು ಬೇರೊಬ್ಬರಿಗೆ ಕೈಯೊಡ್ಡದಲ್ಲೇ ಇರ್ತಕ್ಕಂತಹ ರೀತಿಯಲ್ಲಿ ಶೇಖರಣೆ ಮಾಡ್ತಕ್ಕಂಥದ್ದು ತುಂಬಾ ಅಗತ್ಯವಾಗಿತಿ. ಇವತ್ತು ಎಲ್ಲದಕ್ಕೂ ಕೂಡ ಕೃಷಿ ಇಲಾಖೆಯನ್ನ ಅವಲಂಬಿಸ್ಕೋಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗೆ ನಾವು ಬಂದಿದೀವಿ. ಮೆಕ್ಕೆಜೋಳ ಆಗಿರ್ಬೋದು, ನೆಲಗಡಲೆ ಆಗಿರ್ಬೋದು. ನೆಲಗಡಲೆನ ಈಗ ನಾವು ಒಂದು 20 ಕ್ವಿಂಟೆಲ್ನಲ್ಲಿ ಬೆಳೆದಿರ್ತಕ್ಕಂಥದ್ದು, ನಮ್ದೇ ಇದರಲ್ಲಿ 3 ಚೀಲ ನಮಗೆ ನೆಲಗಡಲೆ ಆಗಿದ್ದು. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಈಗ ನಮ್ಮ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸೂರ್ಯಕಾಂತಿ ಆಗಿರ್ಬೋದು, ಎಣ್ಣೆ ನಾವು ಹೊರಗಿಂದ ಕೊಂಡ್ಕೊಂತಕ್ಕಂತಹದ್ದನ್ನ ನಿಲ್ಲಿಸ್ಕೊಳ್ಳೋಣ. ನಾವೇ ಬೆಳ್ಕೊಂಡು ಗಾಣಕ್ಕೆ ತಗೊಂಡೋಗಿ ಹಾಕೊಂಬರ್ತಕ್ಕಂಥದ್ದು, ನಾವೇ ಗಾಣಕ್ಕೆ ಹಾಕೋದ್ರಿಂದ ನಮಗೆ ನೆಲಗಡಲೆ, ಶೇಂಗಾ, ಕೊಬ್ಬರಿ ಈ ಉತ್ಪನ್ನಗಳನ್ನ ನಾವೇ ಬೆಳೆದಿರ್ತಕ್ಕಂಥದ್ದನ್ನ ತಿನ್ನೋದ್ರಿಂದ ಆರೋಗ್ಯವನ್ನ ನಾವೇ ಸುಧಾರಿಸೋದ್ರ ಕಡೆಗೆ ಹೋಗಬಹುದು, ಆಸ್ಪತ್ರೆಗಳಿಗೆ ವಿಮುಖರಾಗಬಹುದು, ಜೊತೆಗೆ ರೋಗ ಬಾಧೆಯಿಂದ ನಾವು ಕೂಡ ಸ್ವಲ್ಪ ದೂರ ನಿಲ್ಲಬಹುದು. ಕೊಂಡು ತಿಂತಕ್ಕಂತಹದ್ರಲ್ಲಿ ಹೆಚ್ಚು ಹೆಚ್ಚು ಮಿಶ್ರಣ ಕಲಬೆರಕೆ ಅಂತಕ್ಕಂಥದ್ದು ಅವ್ಯಾಹತವಾಗಿ ನಡೀತಾ ಇದೆ. ಎಣ್ಣೆ ಇರಬಹುದು, ಪ್ರತಿಯೊಂದಕ್ಕೂ ಕೂಡ ಕುಂಕುಮಕಾಯಿಂದ ಹಿಡಿದು ಮೆಣಸಿನಕಾಯಿ, ಚಿಲ್ಲಿ ಪೌಡರ್ ಇದೆ, ಎಲ್ಲವರಲ್ಲೂ ಕೂಡ ಮಿಶ್ರಣ ಅಂತಕ್ಕಂಥದ್ದು ಬರ್ತಾ ಇದೆ. ಹಾಗಾಗಿ ಬೆಳೆದು ತಿಂತಕ್ಕಂತಹದ್ರಲ್ಲಿ ಹೆಚ್ಚು ನಮ್ಮ ಹಿಂದಿನವರು ಅದೇ ಕೆಲಸವನ್ನ ಮಾಡ್ತಾ ಇದ್ರು. ಇವತ್ತು ನಾವು ಅದನ್ನ ಸ್ವಲ್ಪ ಸೋಮಾರಿತನವನ್ನ ಅವಲಂಬಿಸ್ಕೊಂಡಿರೋದ್ರಿಂದ ನಮ್ಮ ದೇಹಗಳು ಅತಿ ತೂಕಕ್ಕೆ ಬರ್ತಕ್ಕಂಥದ್ದು, ಕಾಯಿಲೆಗೆ ಒಳಗಾಗ್ತಕ್ಕಂಥದ್ದು, ದೀರ್ಘಕಾಲದ ಕಾಯಿಲೆಗಳಿಗೆ ಒಳಗಾಗ್ತಕ್ಕಂಥದ್ದು ಆಗ್ತಾ ಇದೆ. ಒತ್ತಡದ ಜೀವನವನ್ನ ನಾವು ಕಡಿಮೆ ಮಾಡಬೇಕು. ಅಲ್ಪದ್ರಲ್ಲೇನೆ ತೃಪ್ತಿ ಪಡ್ತಕ್ಕಂತ ಮನಸ್ಥಿತಿಯನ್ನ ಹೊಂದಿದ್ದೇ ಆದ್ರೆ ನಮ್ಮ ಸುಖ ಸಂಸಾರ ನಡೆಸೋದಕ್ಕೇನು ಕೊರತೆ ಇಲ್ಲ ಅಂತ ಅನ್ಸುತ್ತೆ. ಒಳ್ಳೇದು ಗೋಪಾಲ್ ಅವರು, ತಮ್ಮ ಒಂದು ಈ ಕೃಷಿ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲಾ ಕೃಷಿ ಬಾಂಧವರಿಗೂ ಕೂಡ. ಧನ್ಯವಾದ. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಕೇಳುಗರೆ, ಇದುವರೆಗೂ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ.